ಅದರ ಜೊತೆಯಲ್ಲಿ ಈ ಎಸೆನ್ಷಿಯಲ್ ಆಯಿಲ್ಸ್ನ ತೆಗಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೊದಲಿಂದನೂ ಇತ್ತು, ಔಷಧಿ ಮತ್ತು ಸುಗಂಧ ದ್ರವ್ಯಗಳು. ಅದಕ್ಕೋಸ್ಕರ ಅದನ್ನೂ ಒಂದಷ್ಟು ಅಳವಡಿಸ್ಕೊಂಡಿದ್ದೀನಿ ಇರುವ ಖಾಲಿ ಭೂಮಿನಲ್ಲೆಲ್ಲ. ಎಲ್ಲ ಒಂದಷ್ಟು ಬೆಳೆಗಳನ್ನು ಪಟ್ಟಿ ಮಾಡ್ಬೋದಾ ಸರ್, ಏನೇನೆಲ್ಲ ನಿಮ್ಮ ಜಮೀನಿನಲ್ಲಿ ಸಿಗುತ್ತೆ ಅಂತ? ಮಾವು ಒಂದು 30 ಬಗೆ ಮಾವಿದೆ, ಬಟರ್ಫ್ರೂಟ್ ಇದೆ, ನೇರಳೆ ಇದೆ, ನೆಲ್ಲಿ ಇದೆ, ನೆಲ್ಲಿನಲ್ಲಿ ಒಂದು 2 ಬಗೆ ಇದೆ, ಬಟರ್ಫ್ರೂಟಲ್ಲಿ ಒಂದು 4 ಬಗೆಗಳಿದೆ, ನೇರಳೆನಲ್ಲಿ ಒಂದು ಚಿಂತಾಮಣಿ ಅಂತ ಒಂದು ವೆರೈಟಿ, ಬೇರೆ ಇನ್ನೊಂದು ವೆರೈಟಿ ಬಗ್ಡೋಲಿ ವೆರೈಟಿ ಇದೆ, ಏನು ಸೀತಾಫಲ ಇದೆ, ಜ್ಯಾಕ್ ಫ್ರೂಟ್ ಒಂದು 20 ವೆರೈಟಿ ಜ್ಯಾಕ್ ಫ್ರೂಟ್ಸ್ ಇದೆ. ಈ ರೀತಿ ಪಟ್ಟಿ ಮಾಡ್ಕೊಂಡು ಹೋಗ್ಬೋದು. ಅಲ್ಲ ಸರ್, ವಿಶೇಷವಾದ ತಳಿಗಳನ್ನು ತಾವು ಇಟ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ವಿಶೇಷವಾದಂಥ ತಳಿಗಳಂದರೆ ಮ್ಯಾಂಗೋನಲ್ಲಿ ದಶೇರಿ ವೆರೈಟಿ ನಮ್ಮದು ಅತ್ಯಂತ ಜನಪ್ರಿಯ ವೆರೈಟಿ ನನ್ನ ತೋಟದಲ್ಲಿ, ಅತ್ಯಂತ ಸಿಹಿಯಾದ ಹಣ್ಣುಗಳು, ಅದನ್ನು ಇಟ್ಕೊಂಡಿದ್ದೀನಿ. ಕಾಡಿನ ಸಸಿಗಳೇ ನನ್ನಲ್ಲಿ ವಿಶೇಷ, ಏನು ಕಾಡಿನ ವಿಶೇಷಗಳು. ಮಾವಿನಲ್ಲಿ ಬಂದರೆ ಅತ್ಯಂತ ವಿಶೇಷವಾದ್ದು ಅಂದರೆ ನನ್ನ ತೋಟದ ಅಟ್ರ್ಯಾಕ್ಷನ್ನು ಅಪ್ಪೆಮಿಡಿ, ಅಪ್ಪೆಮಿಡಿ ಮಾವು ಮಾಡಿರೋದು. ನಾನು ಈ ರಿಪ್ಪನ್ಪೇಟೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಭಾಗದಲ್ಲಿ ನಾನು ಸಂಚರಿಸಬೇಕಾದ್ರೆ ಹಲಸಿನ ಹಣ್ಣುಗಳನ್ನು ನಾನು ಖರೀದಿ ಮಾಡಲಿಕ್ಕೆ ಹೋದಾಗ, ಹಲಸಿನ ಸಸಿಗಳನ್ನು ಖರೀದಿ ಮಾಡಲು ಹೋದಾಗ ನನಗೆ ಕಂಡು ಬಂದಿದ್ದು ಅಪ್ಪೆಮಿಡಿ ಮ್ಯಾಂಗೋ. ಅದರ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಹೋದಾಗ IHR ಅವರು 200 ಹೆಚ್ಚಿನ ಬಗೆಯ ಅಪ್ಪೆಮಿಡಿಯನ್ನು ಕಂಡುಹಿಡಿದು ಆ ರೈತರ ಹೆಸರುಗಳನ್ನೇ ಇಟ್ಟು ಅದನ್ನೆಲ್ಲನೂ ಕಾಪಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆಗ ನಾನು ತಂದಾಕಿದ್ದು ಅಪ್ಪೆಮಿಡಿ. ಏನು ವಿಶೇಷ ಇದ್ರದ್ದು? ಅಪ್ಪೆಮಿಡಿಗೆ ತುಂಬ ಅಗಾಧವಾದ ಬೇಡಿಕೆ ಇದೆ. ಮಾವು ಅಂದರೆ ಸಾಮಾನ್ಯವಾಗಿ ನಷ್ಟ ಅನ್ನೋದು ರೈತರಲ್ಲಿ ಪ್ರತೀತಿ ಇದೆ. ಆ ನಷ್ಟವನ್ನು ನಾವು ದಿಂದ ಹೊರಗಡೆ ಬರಬೇಕು ಅಂತೇಳಿದ್ರೆ ಇದಕ್ಕೆ ಮುಖ್ಯವಾದ್ದು ಅಪ್ಪೆಮಿಡಿ. ಒಂದು ಮಿಡಿ ನೀವು 8 ರೂಪಾಯಿಗೆ ಮಾರ್ಬೋದು. ಆಮೇಲೆ ಇದನ್ನು ಕಾಪಾಡಬೇಕಾಗಿರೋದು ನೀವು 1 ವರ್ಷ 14 ದಿನ ಹೂವು ಬಿಟ್ಟು 14 ದಿನಕ್ಕೆ ನಿಮಗೆ ಮಿಡಿಯಾಗಿರುತ್ತೆ. ಆ ಮಿಡಿನ ತೆಗೆದು ಉಪ್ಪಿನಲ್ಲಿ ಉಪ್ಪಿನ ನೀರಲ್ಲಿ ಹಾಕಿಟ್ಬಿಟ್ರೆ ಏನು ತೊಗೊಂಡೋಗೋದಕ್ಕೆ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ಒಂದು ಮರ ಎಷ್ಟು ಮಿಡಿ ಕೊಡ್ಬೋದು ಸರ್? ಕೌಂಟ್ ಮಾಡೋದಕ್ಕೆ ಆಗಲ್ಲ, ಎಲೆ ಕಾಣಿಸೋದಿಲ್ಲ, ಎಲೆ ಇರೋದಿಲ್ಲ, ಅಷ್ಟೊಂದು ಕಾಯಿಗಳು ತುಂಬಿರುತ್ತೆ. ನನ್ನ ತೋಟದಲ್ಲಿ ಕಳೆದ ವರ್ಷ ನನಗೆ ಒಂದು 20 ಗಿಡ ನನಗೆ ಕಾಯಿ ಬಿಟ್ಟಿದೆ. ತುಂಬ ಕಾಯಿಗಳು, ಎಣಿಸ್ಲಿಕ್ಕೆ ಆಗದಷ್ಟು ಕಾಯಿಗಳು, ಏನು ಅಷ್ಟು ಕಾಯಿಗಳಿತ್ತು ಸರ್, ಅಷ್ಟು ಮಾತ್ರ ಹೇಳಬಲ್ಲೆ. ಅದು ಕೆಲವು ಬಾರಿ ಬಿಸಿಲಿನ ಒಂದು ದಗೆ ಅಥವಾ ಹವಾಮಾನ ವೈಪರೀತ್ಯದಿಂದ ಏನಾಗುತ್ತೆ, ಒಂದೇ ಭಾಗದಲ್ಲೇ ತುಂಬ ಕಾಯಿ ಬರುತ್ತೆ, ಇಲ್ಲಾಂದರೆ ಗಿಡ ತುಂಬ ಇದ್ದೇ ಇರುತ್ತೆ ಸರ್. ಎಷ್ಟು ಗಿಡ ಹಾಕಿದ್ರಿ ಅಪ್ಪೆಮಿಡಿ? ನಾನು 300 ಗಿಡ ಹಾಕಿದ್ದೀನಿ. 300 ಗಿಡ ಇದೆ. ಈ ವರ್ಷ ನಾನು ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ ನಿರೀಕ್ಷಿಸ್ತಾ ಇದ್ದೀನಿ. ಓಕೆ, ನೋಡೋಣ. ರೈತರಿಗೆ ಉಪಯೋಗ ಆಗುವಂಥ ಒಂದು ಬೆಳೆ ಅಂತ ನಾನು ಇದು ಅಂದ್ಕೊಂಡಿದ್ದೀನಿ ಸರ್. ನೇರಳೆ ವಿಶೇಷತೆಗಳೇನು? ನೇರಳೆ ಬಾಗ್ಡೋಲಿ ವೆರೈಟಿ, ಕೊಂಕಣ್ ವೆರೈಟಿ, ಅದು ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಬೀಜ ಸಣ್ಣದಿರುತ್ತೆ, ಪಲ್ಪ್ ಹೆಚ್ಚಿಗೆ ಇರುತ್ತೆ, ಸಾಧಾರಣವಾಗಿ 12-14 ಗ್ರಾಮ್ವರೆಗೂ ಬರುತ್ತೆ. ಚಿಂತಾಮಣಿನೂ ಅದೇ ರೀತಿ ಇದೆ, ಅದರಲ್ಲಿ ಸ್ವಲ್ಪ ಬೀಜ ದಪ್ಪ, ಏನು ಆದರೂ ಸಹ ಇದಕ್ಕೂ ಅದಕ್ಕೂ ಏನಂತ ವ್ಯತ್ಯಾಸ ಕಾಣಿಸೋದಿಲ್ಲ ಹೊರಗಡೆ ಭಾಗದಿಂದ. ಏನೋ ಬಿಳಿ ನೇರಳೆ ಬೇರೆ ಹಾಕಿದಿರಾ ಅಂತ ಹೇಳಿದ್ರೆ? ಹೌದು, ಬಿಳಿ ನೇರಳೆನೂ ಇದೆ. ಬಿಳಿ ನೇರಳೆ ವರ್ಷದಲ್ಲಿ ನಿಮಗೆ ಸಾಧಾರಣವಾಗಿ 2 ಸಾರಿ ಅಂತೂ ನಿಮಗೆ ಬೆಳೆ ಬಂದೇ ಬರುತ್ತೆ. ಆಫ್ ಸೀಸನ್ ಬಿಳಿ ನೇರಳೆ ಅಂತಲೇ ಅದು. ನೀವು ಈಗಾಗಲೇ ಹೂವು ಶುರುವಾಗಿದೆ, ನೇರಳೆಗೆ ಹೂವು ಇನ್ನೂ ಬರೋದು, ಮಾವು ಮುಗಿತಾ ಬಂದಾಗ ನೇರಳೆ ಬರುತ್ತೆ. ಆದರೆ ನಮ್ಮಲ್ಲಿ ಬಿಳಿ ನೇರಳೆ ಈಗ ಗಿಡ ಪೂರ್ತಿ ಹೂವು ಇದೆ, ತುಂಬ ಅತ್ಯಂತ ಹೆಚ್ಚಿನ ಇದು ಕೊಡುತ್ತೆ. ಖಂಡಿತವಾಗ್ಲೂ ಅದು ಮಾರ್ಕೆಟ್ ಇರುವಂತ ಒಂದು ಬೆಳೆ ಸರ್. ಎಲ್ಲಿಂದ ತಂದ್ರಿ ಸರ್ ಬಿಳಿ ನೇರಳೆ? ನಾನು ಬಿಳಿ ನೇರಳೆ ಇದು ಕಾಕಿನಾಡ. ಹೌದಾ? ಹೌದು, ಕಾಕಿನಾಡ ಇಂದ ತಗೊಂಬಂದಿದ್ದೆ. ಮಾಮೂಲಿ ಹಣ್ಣಿನ ಟೇಸ್ಟೇ ಇರುತ್ತಾ? ಇದು ಕಂಪ್ಲೀಟ್ ಬಿಳಿನೇ, ಹೆಸರಿಗೆ ತಕ್ಕಂತೆ ಸಂಪೂರ್ಣವಾಗಿ ಶ್ವೇತ ವರ್ಣನೇ ಇರುತ್ತೆ. ನಂತರ ಇದರಲ್ಲಿ ಏನು ಅಂದರೆ ಸೈಜು ಸ್ವಲ್ಪ ಕಡಿಮೆ, 50% ಅಂತ ಹೇಳ್ಬೋದು, 6-7 ಗ್ರಾಮ್ ಬರ್ಬೋದು ಅಷ್ಟೇ ಬರೋದು. ಮಾತ್ರ ಭಾಳ ಚೆನ್ನಾಗಿರುತ್ತೆ. ಏನು ಇದನ್ನು ಮಾರ್ಕೆಟ್ ಮಾಡಬೇಕು. ಈಗೇನಾಗ್ತಾ ಇದೆ, ರೈತರೆಲ್ಲರೂ 1, 2, 3 ಆಗ್ತಾ ಇದ್ದಾರೆ. ನನ್ನ ಹತ್ರ 20 ಗಿಡ ಇದೆ, ನಾವು ಅದನ್ನು ಹೆಚ್ಚಿಗೆ ಮಾಡಿದ್ರೆ ಖಂಡಿತವಾಗ್ಲೂ ಮಾರ್ಕೆಟ್ ಮಾಡ್ಬೋದು. ಸೀತಾಫಲ? ಸೀತಾಫಲ NMK ಗೋಲ್ಡ್ ವೆರೈಟಿ ಒಂದು ಹಾಕ್ಕೊಂಡಿದ್ದೀನಿ. NMK ಗೋಲ್ಡ್ ವೆರೈಟಿನೇ ಇದು. ಬಾಲ್ನಗರು ರೆಗ್ಯುಲರು ಅದೂ ಇದೆ. ಏನು NMK ಗೋಲ್ಡ್ ಚೆನ್ನಾಗಿದೆ, ಬಟ್ ಮಾರ್ಕೆಟಿಂಗ್ ಸರಿಯಾಗಿ ಹೋಗ್ತಾ ಇಲ್ಲ. ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, 20 ದಿನಕ್ಕೂ ಹೆಚ್ಚಿನ ದಿನ ಟೇಬಲ್ ಮೇಲಿಟ್ಟರು ಏನಾಗೋದಿಲ್ಲ ನಮ್ಮಲ್ಲಿ, ಹಾಗಾಗಿ ತುಂಬ ಚೆನ್ನಾಗಿದೆ. ನೆಲ್ಲಿ? ನೆಲ್ಲಿನಲ್ಲಿ ಬನಾರಸ್ ವೆರೈಟಿ ಇದೆ, ಬನಾರಸ್ ವೆರೈಟಿ ತುಂಬ ಚೆನ್ನಾಗಿದೆ. ಅದನ್ನು ನಾವು ಕ್ಯಾಂಡಿಯಾಗಿ ಬಳಸ್ಕೋಬೋದು, ಜೇನುತುಪ್ಪದಲ್ಲಿ ಹಾಕಿ ಕ್ಯಾಂಡಿಗಾಗಿ ಬಳಸ್ಬೋದು. ತುಂಬ ಚೆನ್ನಾಗಿದೆ, ಅದನ್ನು ನೀವು ಉಪಯೋಗಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ವಿಶೇಷವಾದ ಹಣ್ಣುಗಳನ್ನು ಏನೇನು ಬೆಳೆದಿದ್ದೀರಿ? ವಿಶೇಷವಾದ ಹಣ್ಣು ಲಾಂಗನ್ನು ನಾನು ಟ್ರೈ ಮಾಡಿದ್ದೀನಿ, ಲಾಂಗನ್ ಚೆನ್ನಾಗಿ ಬರ್ತಾ ಇದೆ ನಮ್ಮ ಕಡೆ. ಫ್ಯಾಷನ್ ಫ್ರೂಟ್ನ ನಾನು ಫಸ್ಟೇ ಬೆಳೆದು ಸಕ್ಸಸ್ ಆಗಿದ್ದೆ, ಕಾರಣಾಂತರದಿಂದ ಅದನ್ನು ತೆಗಿಬೇಕಾಗಿತ್ತು, ತೆಗೆದಾಕಿದ್ವಿ. ಈಗ ಪುನಃ ಒಂದು 250 ಸಸಿಗಳನ್ನ ಹಾಕಿ ನನ್ನ ದ್ರಾಕ್ಷಿ ಚಪ್ರದಲ್ಲಿ ಈಗಾಗಲೇ ನಾನು ಹಬ್ಬಿಸಿದ್ದೀನಿ ಸರ್. ಅದಿನ್ನೇನು ಇನ್ನೊಂದು 2-3 ತಿಂಗಳೊಳಗಾಗಿ ಅದು ಹೂವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಜ್ಯೂಸ್ ನಿಂಬೆಹಣ್ಣು ಅಂತಾರಲ್ಲ, ಫ್ಯಾಷನ್ ಫ್ರೂಟ್, ಅದು ಚಪ್ರ ಹಾಕಿ ಬೆಳೆದಿದ್ದೀರ? ಹೌದು, ಚಪ್ರದಲ್ಲಿ ಹಾಕಿ ಬೆಳೆದಿದ್ದೀನಿ. ಮಾರುಕಟ್ಟೆ ಇದೆಯಾ ಸರ್ ಅದಕ್ಕೆ? ತುಂಬ ರೇಟ್ ಇದೆ, ಬೈಲ್ಸ್ಗೆ ತುಂಬ ಒಳ್ಳೇದೊಂದು. ಏನು ಬೆಂಗಳೂರಿನಲ್ಲಿ ಆಪ್ಕಾಮ್ಸ್ ರೇಟ್ ಹೇಳೋ ಪ್ರಕಾರ 220 ರೂಪಾಯಿ ರೀಟೇಲ್ ಅವರೇ ಮಾರ್ತಾ ಇದ್ದಾರೆ. ರೈತರಿಗೆ ಸಾಧಾರಣವಾಗಿ 160 ರೂಪಾಯಿ ಅಂತೂ ಖಂಡಿತ ಸಿಗುತ್ತೆ. ಏನು ಜನಗಳಿಗೆ ಅವೇರ್ನೆಸ್ ಇದೆ, ಆದರೆ ಅವೈಲಬಿಲಿಟಿ ತುಂಬ ಕಡಿಮೆ. ಅದಕ್ಕೂ ತಳಿಗಳೇನಾದ್ರು ಇದೆಯಾ? ಇದೆ, ನಾನು ಹಾಕಿರೋದು ಕಾವೇರಿ, ಪಿಂಕ್ ಕಲರ್ ಇರುತ್ತೆ, ಅದು ಕಾವೇರಿ ಅಂತ ಸಾಮಾನ್ಯವಾಗಿ ಕರೆಯೋದು. ಚೆಟ್ಟಳ್ಳಿ ನಮ್ಮ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ನಿಂದ ಅದು ಅಭಿವೃದ್ಧಿಗೊಳಿಸಿರೋದು, ಅದು ಚೆನ್ನಾಗಿದೆ, ಸ್ವೀಟ್ ಆಗಿರುತ್ತೆ. ಅದನ್ನು ಹಣ್ಣನ್ನು ಓಪನ್ ಮಾಡಿ ಹಾಗೆ ನೇರವಾಗಿ ತಿನ್ಬೋದು. ಇನ್ನೊಂದು ಹಳದಿ ಬಣ್ಣದ್ದು ಮೂಲ ವೆರೈಟಿ, ಅದು IHR ಅವರು ಕಂಡುಹಿಡಿದು ಕೊಟ್ಟಿದ್ದು. ಅದು ಸ್ವಲ್ಪ ಹುಳಿ, ಜನ ಇಷ್ಟಪಡೋದಿಲ್ಲ, ಒಂದ್ಸಾರಿ ತೊಗೊಳ್ತಾರೆ ಪುನಃ ಬೇಡ ಅಂತಾರೆ. ಹಾಗಾಗಿ ಪಿಂಕ್ ವೆರೈಟಿ, ಕಾವೇರಿ ವೆರೈಟಿ ಅಂತ ಏನು ಹೇಳ್ತಾರೋ ಅದನ್ನೇ ತೊಗೊಳ್ಳೋದು, ಬೆಳೆಸೋದು ತುಂಬ ಒಳ್ಳೆಯದು. ಬಾಳಿಕೆ ಎಷ್ಟು ವರ್ಷ ಬರುತ್ತೆ? ಸಾಧಾರಣವಾಗಿ ಹಂಬು ನನಗೆ ತಿಳಿದಂಗೆ, ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಮನೆ ಮುಂದೆನೆ ನಾನು ಒಂದು 10 ಮೇಲೆ ನೋಡಿದ್ದೀನಿ. ನಾನು ನಿಜ ನಾನು 10 ಮೇಲೆ ಹಂಬು ನೋಡಿದ್ದೀವಿ. ಹಂಬನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇರುತ್ತೆ. ನಾನೀಗ 15 ಅಡಿಗೆ ಒಂದೊಂದು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ದ್ರಾಕ್ಷಿ ಬೆಳೆಯೋ ಪ್ರಯತ್ನ ಮಾಡಲಿಲ್ವೇ? ಇಲ್ಲ, ದ್ರಾಕ್ಷಿಗೆ ನಿಮಗೆ ತಿಳಿದಿರೋ ಹಂಗೆ ಚಟ್ನಿ ಇದೆಲ್ಲ ತುಂಬ ಜನ ಬೇಕದಕ್ಕೆ. ನಮ್ಮಲ್ಲಿ ಜನ ಅದ್ರ ಬಗ್ಗೆ ಪಳಗಿರೋರು ತುಂಬ ಕಡಿಮೆ, ಹಾಗಾಗಿ ನಾನು ದ್ರಾಕ್ಷಿನ ಕೈ ಬಿಟ್ಟು ಇದಕ್ಕೆ ಬಂದಿದ್ದೀನಿ. ದಾಳಿಂಬೆ? ದಾಳಿಂಬೆ ಬೆಳೆದು ಕೈ ಸುಟ್ಕೊಂಡೇ ಬಿಟ್ಟೆ. ಹೌದಾ, ಬರಲ್ವಾ ಅಲ್ಲಿ? ಇಲ್ಲ, ಅದು ನಮ್ಮ ವಾತಾವರಣಕ್ಕೆ ತುಂಬಾ ಕಷ್ಟ. ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ರೈತರು, ಪ್ರಯತ್ನ ಪಟ್ಟರು, ನಾನು ಹಾಗೆ ಪಟ್ಟೆ, ಆಗಲಿಲ್ಲ. ಕಾಡು ಗಿಡಗಳು ನಮ್ಮಲ್ಲಿ ವಿಶೇಷ ಅಂದರೆ. ಹೌದು, ಕಾಡು ಗಿಡಗಳು ಅಂದರೆ ಏನು? ಬಿದಿರನ್ನು ಹಾಕ್ಕೊಂಡಿದ್ದೀರಾ? ಏನೇನು ಹಾಕಿದ್ದೀರ? ಬಿದಿರಲ್ಲಿ ಒಂದು 6 ವೆರೈಟಿ ಬಿದಿರಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಅಟ್ರಾಕ್ಷನ್ನು ಬ್ಯಾಂಬೂಸಾ ಟುಲ್ಡಾ ಅಂದ್ಬಿಟ್ಟಿದೆ, ಒಂದು ವೆರೈಟಿ ಇದೆ. ಟುಲ್ಡಾ ವೆರೈಟಿ ಬಂದು ಹೋಲ್ ಬ್ಯಾಂಬೂ, ಅದು ಪೂರ್ತಿ ಗಟ್ಟಿ ಬಿದಿರು, ಕಿರುಬಿದಿರು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ, ಈ ಕಡೆ ಎಲ್ಲ ಕಿರುಬಿದಿರಿದೆ. ನಂತರ ಟುಲ್ಡಾ ಅಂತ ಒಂದು ವೆರೈಟಿ ಇದೆ. ಆ ಟುಲ್ಡಾ ವೆರೈಟಿ ಊದುಬತ್ತಿ ಕಡ್ಡಿಗಳಿಗೋಸ್ಕರ ಅದನ್ನು ಉಪಯೋಗಿಸ್ಬೋದು, ಅದನ್ನು ಬೆಳೆದಿದ್ದೀವಿ. ಮತ್ತು ಭೀಮಾ ಬ್ಯಾಂಬು ಬೆಳೆದಿದ್ದೀವಿ, ಅದು ಏನು ಅಂಥ ಸಕ್ಸಸ್ ಏನು ಬಂದಿಲ್ಲ. ಆಮೇಲೆ ಆಸ್ಪರ್ ಅಂದ್ಬಿಟ್ಟಿದೆ, ಈ ನಮ್ಮ ಕಳಲೆಗೋಸ್ಕರನೇ ಬೆಳಿಬೋದು. ಕಳಲೆಗೋಸ್ಕರನೇ ಬೆಳೆಯುವಂಥ ಒಂದು ವೆರೈಟಿ ಅದು, ಆಸ್ಪರ್ಗ್ರ ಅಂತ. ಓಕೆ, ಅದು ಒಂದು ಚೆನ್ನಾಗಿದೆ. ಯಾವಾಗ ಬರುತ್ತೆ ಕಳಲೆ? ಅದರಲ್ಲಿ ಕಳಲೆ ನೀವು ನೀರು ಕೊಡ್ತಾ ಇದ್ರೆ ವರ್ಷ ಪೂರ್ತಿ ಇರುತ್ತೆ, ವರ್ಷ ಪೂರ್ತಿ ಇರುತ್ತೆ, ನಿಮಗೆ ಏನು ಸಮಸ್ಯೆ ಏನಾಗೋದಿಲ್ಲ. ನೀರು ಕೊಡಲಿಲ್ಲ ಅಂತ ಹೇಳಿದ್ರೆ ಕಳಲೆ ಬರೋದು ನಿಲ್ಲುತ್ತೆ ಅಷ್ಟೇ. ಅಂದರೆ ಕಳಲೆನ ಕುಯ್ದು ನೇರವಾಗಿ ಮಾರ್ತಿರೋ ಅಥವಾ ಅದನ್ನು ಏನಾದ್ರು ಪ್ರೋಸೆಸ್ ಮಾಡಿ ಮಾರ್ತಿರೋ? ನನಗೆ ಕಳಲೆ ಮಾರೋದಕ್ಕೆ ಇಷ್ಟ ಇಲ್ಲ, ನಾನು ಮಾರೋದಿಲ್ಲ. ಕಳಲೆನ ವ್ಯಾಪಾರವಾಗಿ ಮಾಡ್ಕೊಳ್ಬೋದು. ಓಕೆ, ವ್ಯಾಪಾರವಾಗಿ ಮಾಡ್ಕೊಳ್ಳೋದಕ್ಕೆ ಆಸ್ಪರ್ ವೆರೈಟಿ ತುಂಬ ಚೆನ್ನಾಗಿದೆ, ಅದರಲ್ಲಿ ವರ್ಷ ಪೂರ್ತಿ ಮಾರ್ಬೋದು. ಒಂದು ಕಳಲೆನ ನಾವು ಸಾಧಾರಣವಾಗಿ 30-40 ರೂಪಾಯಿಗೆ ಖಂಡಿತವಾಗ್ಲೂ ಮಾರ್ಬೋದು. ಬಿದಿರು ಬೆಳೆಯೋಕ್ಕೇನೆ ಹಿಂಜರಿಕೆ ಪಡ್ತಾರೆ ಜನ, ಮುಳ್ಳು 108 ಸಮಸ್ಯೆ ಹೇಳ್ತಾರೆ, ನೀವ್ಯಾಕೆ ಅಷ್ಟೊಂದು ಬಿದಿರು ಹಾಕೊಂಡಿದ್ದೀರಿ? ಬಿದಿರು ಒಳಗಡೆ ನಾನು ಹಲಸು ಬೆಳೆದಿದ್ದೀನಿ, ಬಿದಿರು ಕೆಳಗಡೆ ಏನು ಬರಲ್ಲ, ಹುಣಸೆ ಕೆಳಗಡೆ ಏನು ಬರೋದಿಲ್ಲ ಅಂತ ಹೇಳ್ತಾರೆ. ನಾನು ಬಿದಿರು ಮಧ್ಯದಲ್ಲಿ ಹಲಸನ್ನು ಬೆಳೆದಿದ್ದೀನಿ. ಏನು ಬೇಕಾಗಿರೋದು ಗಿಡಗಳಿಗೆ ಬೇಕಾಗಿರೋದು ಬಿಸಿಲು ಮಾತ್ರನೇ. ಆ ಬಿಸಿಲನ್ನ ಎಲ್ಲಿಂದಾದರೂ ಯಾವುದೋ ಒಂದು ದಿಕ್ಕಲ್ಲಿ ಸೂರ್ಯ ಕೊಟ್ಟೆ ಹೋಗ್ತಾನೆ ಬೆಳಗ್ಗೆಯಿಂದ ಸಂಜೆವರೆಗಾಗಿ. ಹಾಗಾಗಿ ನಿಮಗೆ ಖಂಡಿತವಾಗ್ಲೂ ಏನು ಎಲ್ಲ ಗಿಡಗಳು ಬರುತ್ತೆ, ಚೆನ್ನಾಗಿರುತ್ತೆ, ಮತ್ತು ಅದಕ್ಕೆ ಆದಂಥ ಒಂದು ಮಾರುಕಟ್ಟೆ ಇದ್ದೇ ಇರುತ್ತೆ ಬಿದಿರಿಗೆ. ಆದ್ದರಿಂದ ಬಿದಿರು ಯಾವತ್ತೂ ಸರ್ವಕಾಲಕ್ಕೂ ಬೇಕು. ಆಮೇಲೆ ಅದರ ಒಳಗಿನ ವಾತಾವರಣ ಹೊರಗಿನ ತಾಪಮಾನಕ್ಕಿಂತ 3-4 ಡಿಗ್ರಿ ಕಡಿಮೆ ಇರುತ್ತೆ. ನೀವು ನಮ್ಮ ತೋಟಕ್ಕೆ ಬಂದು ವೀಕ್ಷಣೆ ಮಾಡಿದಾಗ ನೀವು ಬೇಕಾದ್ರೆ ಅನುಭವಿಸಿ ನೋಡ್ಬೋದು ಅದನ್ನು. ದಯಾನಂದ ಅವರ ಇನ್ನೇನೇನು ಕಾಡು ಗಿಡ ಹಾಕೊಂಡಿದ್ದೀರಿ? ಕಾಡು ಗಿಡಗಳಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ರೈತರಲ್ಲನೂ ಶ್ರೀಗಂಧ, ರಕ್ತಚಂದನ ಈ ಥರದ್ದೇ ಬೆಳಿಬೇಕು, ಟೀಕು ಇದನ್ನೇ ಬೆಳೆದು ಕತ್ತರಿಸಿ ಮಾರಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಮಾಡ್ತಾರೆ. ಆದರೆ ನಾನು ಯಾವುದನ್ನು ಕತ್ತರಿಸಲಿಕ್ಕೆ ಅವಕಾಶವೇ ಇಲ್ಲವೋ ಅಂಥ ಮರಗಳನ್ನೆಲ್ಲ ನಾನು ಬೆಳೀತಾ ಇದ್ದೀನಿ. ರೋಸ್ವುಡ್ಡು ಕತ್ತರಿಸಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಬೀಟೆ ಮರ ಬೀಟೆ ಮರ. ಬಹುಶಃ ನನ್ನ ಜೀವಮಾನದಲ್ಲಂತೂ ಅದು ಕತ್ತರಿಸೋದಕ್ಕೆ ಅವಕಾಶ ಕೊಡೋದಿಲ್ಲ, ಆದರೂ ಬೆಳೀತಾ ಇದ್ದೀವಿ ನಾವು. ಏನು ಮುಂದಿನ ಪೀಳಿಗೆಗೆ ಈ ಮರಗಳನ್ನೆಲ್ಲ ಉಳಿಸ್ಬೇಕು. ಅರ್ಜುನ ಇರ್ಬೋದು, ಹೊಳೆಮತ್ತಿ, ಹೊಳೆ ದಾಸವಾಳ, ನಮ್ಮ ಹಾಲ ಮತ್ತು ಗೋಣಿ ಮರ, ಬಸರಿ ಮರ, ಇದೆಲ್ಲನೂ ಎಲ್ಲ ಕಡೆ ನಶಿಸೋಗ್ತಾ ಇದೆ. ಆದರೆ ನನ್ನ ತೋಟದಲ್ಲಿ ನಳನಳಿಸ್ತಾ ಇದೆ. ಹಿಪ್ಪೆನೂ ಹಾಕಿದ್ರ? ಹಾಂ, ಹಿಪ್ಪೆ ಮರಗಳು ಇದೆ. ಏನು ಹಲವಾರು, ನಾನು ಉತ್ತರ ಪ್ರದೇಶಕ್ಕೆ ಹೋದಾಗ ಉತ್ತರ ಪ್ರದೇಶದ ಅಯೋಧ್ಯೆಯಿಂದ ಒಂದು ಮಹುವಾ ಅಂತ ಒಂದು ಗಿಡ ತಂದಿದ್ದೀನಿ, ಅದು ಅಲ್ಲಿನ ದ್ರಾಕ್ಷಿ ಅದು. ಹೌದಾ? ಹೌದು. ಮಹುವಾ ಅಂದ್ರೆ ಹೊಂಗೆ ಅಲ್ವಾ? ಇಲ್ಲ, ಮಹುವಾ ಅನ್ನೋದು ಅಲ್ಲಿನ ದ್ರಾಕ್ಷಿ ಅದು. ಆ ದ್ರಾಕ್ಷಿ ಹಣ್ಣಿನಲ್ಲಿ ಅಲ್ಲಿ ವೈನ್ ಮಾಡ್ತಾರೆ. ಏನು ಅಲ್ಲಿ ಗುಡ್ಡಗಾಡು ಜನಾಂಗದವರು ವೈನ್ ಮಾಡ್ತಾರೆ. ಅದನ್ನ ನಾನು ತಂದು ಇಲ್ಲಿ ಹಾಕಿದ್ದೀನಿ. ಈಗಾಗಲೇ ಮರವಾಗಿ ಬೆಳೆದಿದೆ, ಎರಡು ಮರಗಳು ಬೆಳೆದಿದೆ. ಏನು ಅದರಲ್ಲಿ ನಾನು ಖಂಡಿತ ಹಣ್ಣು ನೋಡ್ತೀನಿ ನಾನು. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಆತ್ಮೀಯ ಕೇಳುಗರೆ, ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಮಾರ್ಚ್ 26ರಂದು ಬುಧವಾರ ಸುಸ್ಥಿರ ಹೈನುಗಾರಿಕೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಗುಮ್ಮನಹಳ್ಳಿಯ ಕೃಷಿಕ ದಂಪತಿ ಕಾಂತರಾಜು ಮತ್ತು ಜ್ಯೋತಿ. ನಾವು ಹಸಿರು ಮೇವು ಹಾಕ್ತೀವಿ ಸರ್. ಹಸಿರು ಮೇವು, ಒಣಲು ಎರಡೂ ಹಾಕ್ತೀವಿ ಒಂದೊಂದು ಟೈಮ್. ಹೌದಾ? ಹಸಿರು ಮೇವು ಏನೇನು ಹಾಕ್ತೀರಿ? ಇದು ಹಲ್ಜೋಳದ ಕಡ್ಡಿ ಸರ್, ಮತ್ತೆ ಕಡ್ಡಿ ಅದನ್ನು ಹಾಕ್ತೀವಿ. ಮಾಮೂಲಿ ನೆಲ್ಲೂ ಭತ್ತದ ಹುಲ್ ಬರುತ್ತಲ್ಲ, ಅದೊಂದು ಟೈಮ್, ಇದೊಂದು ಟೈಮ್ ಹಾಕ್ತೀವಿ ಸರ್. ಮರೆಯದಿರಿ, ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿ ರಂಗದಲ್ಲಿ ಬಾನುಲಿ ಸರಣಿ ಮೇವು ಮೆಲುಕು. ಇನ್ನೇನಾದ್ರು ವಿಶೇಷತೆ ಇರುವಂತಹ ಬೆಳೆಗಳಿದ್ರೆ ಹೇಳಿ. ಔಷಧಿ ಮತ್ತು ಸುಗಂಧ ದ್ರವ್ಯಗಳನ್ನೆಲ್ಲ ಮಾಡ್ತಾ ಇದ್ದೀನಿ ನಾನು. ನಾನು ಬೆಳೆಯೋದಲ್ಲದೆ ನಮ್ಮಲ್ಲೇನೆ ಎಣ್ಣೆಯನ್ನ ತೆಗಿತಾ ಇದ್ದೀವಿ. ಏನೇನು ಬೆಳೀತಾ ಇದ್ರಿ ಹೇಳಿ? ನಾವು ಮೊದಲನೇದಾಗಿ ಲೆಮನ್ ಗ್ರಾಸು ಮುಖ್ಯವಾಗಿದೆ. ಈ ಲೆಮನ್ ಗ್ರಾಸು ನಿಂಬೆ ಹುಲ್ಲು ಅಂತ ಕನ್ನಡದಲ್ಲಿ ಸಾಧಾರಣವಾಗಿ ಹೇಳ್ತಾರೆ. ಅದರಿಂದ ಆಯಿಲ್ ತೆಗೆದು ಆಯಿಲ್ನ ನಾವು ಎಲ್ಲ ಕಡೆಗೂ ಸಪ್ಲೈ ಮಾಡ್ತೀವಿ. ಈಗ ರೀಟೇಲ್ ಯೂನಿಟನ್ನು ಮಾರ್ಚ್ ಏಪ್ರಿಲಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ, ನಮ್ಮದೇ ಬ್ರ್ಯಾಂಡ್ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ನಂತರ ಪಾಮರೋಸಾ ಅಂತ ಇನ್ನೊಂದು ವೆರೈಟಿ ಇದೆ, ಅದನ್ನು ಬೆಳೀತಾ ಇದ್ದೀವಿ. ಆಮೇಲೆ ಟರ್ಮರಿಕ್ ಲೀಫ್ ಆಯಿಲ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಈಗ ಸೋಗೆಲ್ಲ ಕತ್ತರಿಸಿ ಬೆಂಕಿ ಹಚ್ತಾರೆ, ನಿಮಗೆಲ್ಲ ಗೊತ್ತಿದೆ. ರೈತರು ಏನು ಮಾಡ್ತಾರೆ, ಅದನ್ನು ಸಾಗಿಸೋದಕ್ಕೆ ಸಾಗಾಟ ಮಾಡೋದಕ್ಕೆಲ್ಲ ಖರ್ಚಾಗುತ್ತೆ ಅಂದ್ಬಿಟ್ಟಿದೆ, ಎಲ್ಲನೂ ಸುಟ್ಟಾಕ್ತಾರೆ. ಆದರೆ ನಾನು ಅದನ್ನು ಅಲ್ಲಿಂದ ತೊಗೊಂಬಂದು ಅದರಿಂದ ಎಣ್ಣೆ ತೆಗಿತೀನಿ ನಾನೇ. ಹೇಗೆ ತೆಗಿತೀರಿ, ಏನು ಪ್ರೋಸೆಸ್ಸು ಹೇಳ್ಬೋದು? ಇದಕ್ಕೆ ಒಂದು ಡಿಸ್ಟಿಲೇಷನ್ ಯೂನಿಟ್ ಇದೆ, ಡಿಸ್ಟಿಲೇಷನ್ ಯೂನಿಟ್. ಆ ಯೂನಿಟ್ನಲ್ಲಿ ನಾವು ಹಬೆ ಮುಖಾಂತರ, ಹಬೆ ಕೊಟ್ಟು ಹೆಚ್ಚಿನ ಪ್ರಮಾಣದ ಹೈ ಹಬೆ ಕೊಡೋದು, 160 ಡಿಗ್ರಿವರೆಗೂ ಅದು ಹಬೆ ಬರುತ್ತೆ. ಆ ಹಬೆನಲ್ಲಿ ಈ ಎಲೆಗಳು ಏನಿರುತ್ತೋ, ಈ ಸೊಪ್ಪು ಮತ್ತು ಎಲೆಗಳು ಏನು ಇರುತ್ತೋ ಅದು ಬೆಂದು ಅದರಿಂದ ನೀರು ಮತ್ತು ಆಯಿಲ್ ಒಟ್ಟಿಗೆ ಬರುತ್ತೆ. ಅಲ್ಲಿ ಒಂದು ಸಪ್ರೇಟರ್ ಅಂತ ಇಟ್ಕೊಂಡಿರ್ತೀವಿ, ಆ ಸಪ್ರೇಟರ್ ಮುಖಾಂತರ ಅದು ಸೊ ಆಯಿಲ್ ಸಪ್ರೇಟಾಗಿ ನೀರೇ ಹೊರಗಡೆ ಹೋಗುತ್ತೆ, ನಾವು ಆಯಿಲ್ನ ಕಲೆಕ್ಟ್ ಮಾಡ್ಕೊತೀವಿ. ಈ ಇದಕ್ಕೇನಾದರೂ ತಳಿಗಳಿದೆಯೇ? ತಾವು ಹೇಳಿದ್ರಲ್ಲ ಲೆಮನ್ ಗ್ರಾಸ್, ಲೆಮನ್ ಗ್ರಾಸ್ಗೆ ತಳಿಗಳು ಹಲವಾರು ತಳಿಗಳಿದೆ, ಆದರೆ ಕೃಷ್ಣ ವೆರೈಟಿನೇ ನಾವು ಹೆಚ್ಚಿಗೆ ಉಪಯೋಗಿಸೋದು. ಹೌದಾ? ಹೌದು. ಎಲ್ಲಿಂದ ತರ್ತೀರ ಅದನ್ನ? ಇದು ನಾವು ರೈತರಿಂದನೇ ತೊಗೊಂಬಂದಿರೋದು, ಆಂಧ್ರ ಪ್ರದೇಶದಿಂದ ತಂದಿದ್ದೆ. ಏನು ಇವರು ನಮ್ಮ ಸಿಮ್ಯಾಪ್ ಅವರು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನಲ್ ಆ್ಯಂಡ್ ಆರೋಮೆಟಿಕ್ ಪ್ಲಾಂಟ್ಸ್ ಅವರು, ಅವರೇ ಅಭಿವೃದ್ಧಿಪಡಿಸಿರೋ ತಳಿಗಳಿದೆಲ್ಲನೂ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಹೇಳಿದ್ರಲ್ಲ, ಒಂದು ಲೆಮನ್ ಗ್ರಾಸು. ಹೌದು, ಇನ್ನೊಂದು ಪಾಮರೋಸಾ ಅಂತ. ಪಾಮರೋಸಾನೂ ಅಷ್ಟೇ, ಅದು ನಮ್ಮಲ್ಲಿ ಅಂಚಿಕಡ್ಡಿ ಅಂತ ಹೇಳ್ತಾರೆ, ನಮ್ಮ ಕಡೆಯಲ್ಲೆಲ್ಲ ಈ ವೈಲ್ಡಾಗೇ ಬೆಳೆಯುತ್ತದು. ನಮ್ಮಲ್ಲಿ ಸಾಮಾನ್ಯವಾಗಿ ಬದುಗಳಲ್ಲಿ ಮತ್ತು ಎಲ್ಲಿ ಬೆಳವಣಿಗೆ ಇರೋದಿಲ್ವೋ, ಜಮೀನುಗಳೆಲ್ಲೂ ಉಳುಮೆ ಮಾಡ್ತಾ ಇರಲ್ವೋ ಅಂಥ ಜಾಗದಲ್ಲೆಲ್ಲನೂ ಬೆಳೆಸ್ತಾರೆ, ಬೆಳೆದಿರುತ್ತೆ ಆ್ಯಕ್ಚುಲಾಗಿ. ಅದನ್ನು ನಾವು ಅಭಿವೃದ್ಧಿಪಡಿಸಿದ ಒಂದು ತಳಿ, ಸಿಮ್ಯಾಪ್ ಅವರೇ ಬಿಡುಗಡೆ ಮಾಡಿರೋದು, ಅದನ್ನು ನಾವು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅದರಲ್ಲೂ, ಅದರಲ್ಲೂ ಆಯಿಲ್ ಬರುತ್ತೆ. ಆ ಆಯಿಲ್ಲು ಉಪಯೋಗಗಳು ತುಂಬ ಇದೆ ಅದಕ್ಕೂ. ಅರಿಶಿನದ ಎಲೆ ಅಂತಂದ್ರೆ ನಿಮ್ಮ ಸುತ್ತಮುತ್ತನೇ ಎಲ್ಲ ತಳಿಯಿಂದಲೂ ಸಂಗ್ರಹಿಸ್ತೀರ? ನಾವು ಬೆಳಿತೀವಿ ಅರಿಶಿನ, ನಮ್ದು ನಾವು ಆಯಿಲ್ ತೆಗಿತೀವಿ. ಮತ್ತೆ ಸುತ್ತಮುತ್ತಲು ಯಾರು ರೈತರೆಲ್ಲನೂ ಕಟಾವ್ ಇರೋ ಟೈಮಲ್ಲಿ ನಾವು ನೋಡಿಕೊಂಡು ಅವ್ರಿಗೆ ಹೇಳಿರ್ತೀವಿ, ನಾವೇ ಎಲ್ಲ ತುಂಬಿ ಕೊಡ್ತಾರೆ, ಅವರು ಸಹಾಯ ಮಾಡ್ತಾರೆ, ನಮ್ಮವರು ಹೋಗಿ ತುಂಬಿಸ್ಕೊಂಡ್ಬರ್ತೇವೆ. ಬೇಸಾಯ ವಿಧಾನ ಹೇಗೆ? ಬೇಸಾಯ ವಿಧಾನ ನ್ಯಾಚುರಲ್. ಇಲ್ಲ, ನಮ್ಮ ಹತ್ರ ಗೊಬ್ಬರ ಕೊಡ್ತೀವಿ, ಕೊಟ್ಟಿಗೆ ಗೊಬ್ಬರ ಮಾತ್ರ ಇರೋದು ನಮ್ಮ ಹತ್ರ. ಕೊಟ್ಟಿಗೆ ಗೊಬ್ಬರ ಇದೆ, ಜೀವಾಮೃತ ಇದೆ, ಗೋಕುಪಾಮೃತ ಇದೆಲ್ಲ ಮಾಡ್ಕೊಂಡಿರ್ತೀವಿ, ಅದೆಲ್ಲ ಕೊಡ್ತೀವಿ. ಅದು ಬಿಟ್ಟರೆ ಇನ್ನೇನು ಉಳುಮೆ ಇಲ್ಲ ನಮ್ಮಲ್ಲಿ. ಹೌದು, ಉಳುಮೆ ಇಲ್ಲ. ಬ್ರಷ್ ಕಟ್ ಮಾಡ್ತೀವಿ, ವರ್ಷಕ್ಕೊಂದೆರಡು ಸಾರಿ ಬ್ರಷ್ ಕಟಿಂಗ್ ಮಾಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸಾಮಾನ್ಯವಾಗಿ ಮ್ಯಾಂಗೋಗೆ ಮಾತ್ರ ಒಂದು ಮ್ಯಾಂಗೋ ಸ್ಪೆಷಲ್ ಒಂದು ಸ್ಪ್ರೇ ಮಾಡ್ತೀವಿ. ಬೇರೆ ಔಷಧಿ ಬೇರೆ ಇಲ್ಲ, ಅದೆಲ್ಲ ಇಲ್ಲ. ಏನಕ್ಕೂ ಅಲ್ಲ, ಮಾಡೋಷ್ಟು ಚಿಕ್ಕ ಏರಿಯಾ ಅಲ್ಲ ನಮ್ಮದು. ಓಕೆ, ಅಂದರೆ ಈಗ ನೀವು ಜೀವಾಮೃತ, ಗೋಕೃಪಾಮೃತ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ರಾಸುಗಳಿದೆಯಾ? ಇದೆ, 20 ನಾಟಿ ಹಸುಗಳಿದೆ. ಓ, ನಾಟಿ ಹಸುನೇ ಸಾಕಿದ್ದೀರಾ? ಹೌದೌದೌದು, ಬೇರೆ ಯಾವುದು ಇಲ್ಲ ನನ್ನ ಹತ್ರ. ನಾಟಿ ಹಸುಗಳಿದೆ, ಕುರಿಗಳೊಂದು ಒಂದು ಹತ್ತಿದೆ, ನಾನು ಕತ್ತೆಗಳು ಇಟ್ಟಿದ್ದೀನಿ ಒಂದು ಮೂರು. ಏನಕ್ಕೆ ಕತ್ತೆಗಳು? ಒಂದು ಅಟ್ರಾಕ್ಷನ್, ಮಕ್ಕಳು ಬಂದರೆ, ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ ನಮ್ಮ ಫಾರ್ಮ್ಗೆ, ಸ್ಕೂಲ್ ಮಕ್ಕಳು ಬಂದಾಗ ಅವರು ಅದನ್ನೆಲ್ಲ ನೋಡಿ ಕಲೀಲಿ ಅನ್ನೋದೊಂದಷ್ಟು. ದಯಾನಂದ ಅವರೇ, ಈಗ ಎಲ್ಲರೂ ಹೇಳ್ತಾರೆ ಈ ಸುಗಂಧ ದ್ರವ್ಯಗಳನ್ನು ಬೆಳೆಯೋದ್ರಿಂದ ಖರ್ಚು ಜಾಸ್ತಿ, ಆದಾಯ ಇಲ್ಲ ಅಂತ, ನಿಮ್ಮ ಅಭಿಪ್ರಾಯ ಏನು? ನನ್ನ ಅನುಭವದಲ್ಲಿ ಇದಕ್ಕೆ ಖರ್ಚಿಲ್ಲ, ನೀರು ಕಡಿಮೆ, ನೀರು ಭಾಳ ಕಡಿಮೆ. ಇದನ್ನು ಬೆಳಿಬೇಕು ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿ ಭೂಮಿ ಇರಬೇಕು, ಒಂದು 20-30 ಎಕರೆ ಆದ್ರೂ ಇದ್ದರೆ ಮಾತ್ರನೇ ನಾವು ಮಾಡಲಿಕ್ಕಾಗೋದು. ನೀರು ಕಡಿಮೆ, ಏನು ಆಳುಗಳ ಅವಶ್ಯಕತೆ ಇರೋದೇ ಇಲ್ಲ ಅಂತ ಹೇಳ್ಬೋದು. ಓನ್ಲಿ ಕಟಿಂಗ್ ಇದ್ದವಾಗ ಮಾತ್ರ ಬೇಕಾಗುತ್ತೆ, ಆದರೆ ಅದರ್ವೈಸ್ ಬೇರೆದೇ ಟೈಮಲ್ಲಿ ಬೇಕಾಗೋದಿಲ್ಲ. ಈ ಯೂನಿಟ್ ಹಾಕ್ಲಿಕ್ಕೆ ನಿಮಗೆ 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದು ದೊಡ್ಡ ವೆಚ್ಚ ರೈತರಿಗೆ. ಒಂದು 4-6 ರೈತರು ಸೇರಿ ಒಂದು 25-30 ಎಕರೆ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಮಾರ್ಕೆಟ್ಗೆ ನಮಗೆ ಚಿಂತೆ ಇಲ್ಲ ಸರ್, ಮಾರ್ಕೆಟ್ ಚಿಂತೆ ಇಲ್ಲ. ಇದು ತೊಗೊಂಡೋಗೋದಕ್ಕೆ ರೆಡಿಯಾಗಿರ್ತಾರೆ. ಯಾವುದು ಇದೆಲ್ಲ, ಲೆಮನ್ ಗ್ರಾಸು, ಪಾಮರೋಸಾ ಇದೆಲ್ಲನೂ ತುಂಬ ಡಿಮ್ಯಾಂಡ್ ಇದೆ. ನಾವು ರೈತರುಗಳು ಉತ್ಪಾದನಾ ಕಂಪನಿಗಳ ಮುಖಾಂತರ ನಮ್ಮ ಮೇಳಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲನೂ ತುಂಬ ಇದನ್ನು ನೇರವಾಗಿ ಮಾರಾಟ ಮಾಡ್ಬೋದು. ಈಗ ಮಾರುಕಟ್ಟೆಗಳಲ್ಲಿ ಸೋಪ್ ತಯಾರಿಸಲು ಮತ್ತು ಆಹಾರದಲ್ಲಿ ಬಳಸೋದೆಲ್ಲನೂ ಸಿಂಥೆಟಿಕ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ಲೆಮನ್ ಗ್ರಾಸು, ಪಾಮರೋಸಾ, ಟರ್ಮರಿಕ್ ಆಯಿಲ್ಸು ಎಲ್ಲ ಸಿಂಥೆಟಿಕ್ ಉಪಯೋಗಿಸ್ತಾ ಇದ್ದಾರೆ. ಈವನ್ ತುಳಸಿ ಆಯಿಲ್ ಸಹ ಒರಿಜಿನಲ್ ಸಿಗ್ತಾ ಇಲ್ಲ, ಏನು ಎಲ್ಲವನ್ನು ಕೆಮಿಕಲೈಸ್ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನಾವು ರೈತರು ನೇರವಾಗಿ ನಾವು ಉಪಯೋಗಕ್ಕೆ ಅಡುಗೆಗಾಗ್ಬೋದು, ಮತ್ತು ಬೇರೆ ಎಲ್ಲ ಉಪಯೋಗಗಳಿಗೆ ನಾವು ಇದನ್ನೇ ಉಪಯೋಗಿಸ್ಬೋದು. ಇದು ತುಂಬ ಚೆನ್ನಾಗಿದೆ, ಇದು ಮಾಡೋದು ತುಂಬ ಸೂಕ್ತ. ವರ್ಷದಲ್ಲಿ ಎಷ್ಟು ಬಾರಿ ಕಟಾವು ಮಾಡ್ಬೋದು? ಲೆಮನ್ ಗ್ರಾಸು 5 ಕಟಿಂಗ್ ಬರುತ್ತೆ ವರ್ಷದಲ್ಲಿ. ಪ್ರಕೃತಿ ಏನು ತೊಂದರೆ ಕೊಡಲಿಲ್ಲ ಅಂತ ಹೇಳಿದ್ರೆ 5 ಕಟಿಂಗು. ಮಳೆ ಬಂದಾಗ ಕಟ್ ಮಾಡಲಿಕ್ಕಾಗಲ್ಲ, ಒಂದು ವಾರ ಡ್ರೈ ಆಗಿರಬೇಕು ಭೂಮಿ. ಏನು ಬಿಸಿಲಿದ್ದಾಗ ಮಾಡಬೇಕು, ಬಿಸಿಲಿದ್ದಾಗ ಆಯಿಲ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಹಾಗಾಗಿ ನಮಗೆ ಒಂದು 5 ಕಟಿಂಗ್ ಅಂತೂ ಸಾಧಾರಣವಾಗಿ ಬರುತ್ತೆ, ಅಕಸ್ಮಾತ್ ತಪ್ಪಿದ್ರೆ 4 ಕಟಿಗಾರು ಬಂದೇ ಬರುತ್ತೆ. ಎಲ್ಲ ಯಂತ್ರಗಳಿದಾವ ಕತ್ತರಿಸೋದಕ್ಕೆ ಅಥವಾ ಹೇಗೆ? ಇಲ್ಲ, ಇದಕ್ಕೆ ಯಂತ್ರಗಳಾಗಲ್ಲ, ಕೈಯಲ್ಲೇ ಮಾಡಬೇಕು. ಹೌದು, ಯಂತ್ರಗಳೆಲ್ಲ ಪ್ರಯೋಜನ ಆಗಲ್ಲ. ಕತ್ತರಿಸ್ತಂದು ಅವತ್ತೇ ತೆಗೆದು ಬಿಡ್ಬೇಕ ಹೇಗೆ? ಒಂದು ದಿನ ಡ್ರೈ ಮಾಡಿ ಮಾಡ್ಬೋದು. ಲೆಮನ್ ಗ್ರಾಸು ಅಷ್ಟೇ, ಪಾಮರೋಸಾ ಅಷ್ಟೇ, ಇದು ಅಷ್ಟೇ. ನಮ್ಮ ಟರ್ಮರಿಕ್ ಆಯಿಲು ನಮ್ಮ ಸೋಗೆಲ್ಲ ಒಣಗಿರುತ್ತಲ್ವ, ಆ ಒಣಗಿದ ನಂತರನೇ ನಾವು ತಗೊಳ್ಳೋದು. ಅದರಲ್ಲಿ 75-80% ಒಣಗಿದ್ರೆ ನಂತರ ಉಪಯೋಗಿಸ್ಬೋದು, ಆಯಿಲ್ ಬರುತ್ತೆ. ತೀರಾ ಒಣಗೋದ್ರೆ ಆಯಿಲ್ ಬರೋದಿಲ್ಲ, ಆಯಿಲ್ ಎಲ್ಲ ಎವಾಪರೇಟ್ ಆಗೋಗಿರುತ್ತೆ ಎಲೆಗಳಲ್ಲಿ. ಮಾರಾಟಕ್ಕೆ ಈಗ ನಿಮ್ಮದೇ ಆದಂಥ ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಹೌದು ಹೌದು. ಅಂದರೆ ಇದು ತುಂಬ ಜಮೀನಿದ್ದು ಒಂದಷ್ಟು ಜನ ಒಟ್ಟಿಗೆ ಸೇರಿ ಮಾಡಿದ್ರೆ ಆದಾಯ ಅಂತ ಹೇಳ್ತೀರಿ? ಖಂಡಿತ ಆದಾಯ ಅಲ್ವಾ? ಖಂಡಿತ. ಏನೇನಕ್ಕೆಲ್ಲ ಬಳಸ್ಬೋದು ಇದನ್ನ? ಲೆಮನ್ ಗ್ರಾಸು ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ಫಂಗಲ್ಲು, ಆ್ಯಂಟಿ ಕ್ಯಾನ್ಸರ್ ಮೂರು ಇದೆ. ಇದರಲ್ಲಿ NPK ಇದೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಗೊಬ್ಬರವಾಗಿ ಉಪಯೋಗಿಸೋದಕ್ಕೆ ಏನಾದರೂ ಆಗುತ್ತಾ, ಸ್ಪ್ರೇಗೆ ಉಪಯೋಗಿಸ್ಬೋದಾ ಅನ್ನೋದು ಒಂದು ಚಿಂತನೆ ಮಾಡ್ತಾ ಇದ್ದೀವಿ ನಾವು ವಿಜ್ಞಾನಿಗಳ ಜೊತೆಯಲ್ಲಿ. ಪಾಮರೋಸಾ ನಮ್ಮ ಬಾಡಿ ಪೇಯ್ನ್ಸ್ನ ಎಲ್ಲವನ್ನು ತೆಗೆದಾಕುವ ಒಂದು ಶಕ್ತಿ ಇದೆ ಪಾಮರೋಸಾಗೆ, ನಮ್ಮ ಬಾಡಿಗೆ ಪೇಯ್ನ್ ತೆಗೆಯೋ ಶಕ್ತಿ ಇದೆ. ಅರಿಶಿನದ ಬಗ್ಗೆ ಸಾಮಾನ್ಯವಾಗಿ ನಮ್ಮ ಎಲ್ಲ ರೈತರಿಗೂ ಜ್ಞಾನ ಇರುತ್ತೆ. ಅರಿಶಿನದ ಕೊಂಬನ್ನು ನಾವು ದೀಪದಲ್ಲಿ ಸುಟ್ಟು ಅದರ ಹೊಗೆ ತೆಗೆದುಕೊಂಡು ನಾವು ನಮ್ಮ ನೆಗಡಿ, ತಲೆಭಾರ ಇದನ್ನೆಲ್ಲ ಕಮ್ಮಿ ಮಾಡ್ಕೊಳ್ತಾ ಇದ್ದಿದ್ದು ಇಂದಿನ ಪದ್ಧತಿ. ಅದೇ ಪ್ರಕಾರವಾಗಿ ಇದನ್ನು ಸಹ ಬಿಸಿನೀರಲ್ಲಿ ಹಾಕಿ ಇದನ್ನು ಉಪಯೋಗಿಸ್ಬೋದು. ಅಡುಗೆಗೆ ನೇರವಾಗಿ ಉಪಯೋಗಿಸ್ಬೋದು. ಅಡುಗೆಗೆ ಒಂದೆರಡು ಡ್ರಾಪ್ ಹಾಕಿ ನಾವು ಅಡುಗೆ ಮಾಡ್ಕೋಬೋದು, ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಇದು ಸಾಮಾನ್ಯವಾಗಿ ಇರುವಂಥ ಉಪಯೋಗಗಳು ಸರ್. ಈಗ ಮೇಜರ್ ಆಗಿ ತಮ್ಮ ಹತ್ರ ಈ ಏನು ಎಸೆನ್ಷಿಯಲ್ ಆಯಿಲ್ಗಳನ್ನು ಉತ್ಪಾದನೆ ಮಾಡುವಂಥ ಘಟಕನೇ ತುಂಬ ಮೇಜರ್. ಮೇಜರ್. ಇನ್ನೂ ಏನೇನಿದೆ ಸರ್ ನಿಮ್ಮ ಜಮೀನಲ್ಲಿ? ಆಯಿಲು, ಕೋಲ್ಡ್ ಪ್ರೆಸ್ ಆಯಿಲ್ ಘಟಕನೂ ಒಂದಿದೆ. ಕೋಲ್ಡ್ ಪ್ರೆಸ್ ಆಯಿಲು ಮಾಡ್ತಾ ಇದ್ದೀನಿ ಸಣ್ಣ ಪ್ರಮಾಣದಲ್ಲಿ. ಏನು ಗಾಣ? ಗಾಣ ಎತ್ತಿನ ಗಾಣ ಒಂದು ಮಾಡಿದ್ದೀನಿ. ಎತ್ತಿನ ಗಾಣ ಇನ್ನು ಶುರು ಮಾಡಿಲ್ಲ, ಮಾಡ್ತೀವಿ ಅದನ್ನು. ಇದೆಲ್ಲಾನು ನಮ್ಮಲ್ಲಿ ಉತ್ಪಾದನೆಗಾಗಿ ರೆಡಿಯಾಗಿದೆ ಸರ್. ಏನಕ್ಕೆ ಗಾಣಕ್ಕೆ ಆಲೋಚನೆ ಮಾಡಿದ್ರೆ? ಗಾಣಕ್ಕೆ ಈ ಗಾಣದ ಎಣ್ಣೆಗೆ ಡಿಮ್ಯಾಂಡ್ ಇದೆ ಅನ್ಬಿಟ್ಟಿದೆ, ನಾವು ಶುರು ಮಾಡಿದ್ದೀವಿ. ಆದರೆ ಈಗಿನ ಮಾರ್ಕೆಟ್ ಪ್ರಕಾರ ನೋಡಿದ್ರೆ ಕೊಳ್ಳುವವರು ಕಡಿಮೆ ಅನ್ನೋದು, ಉತ್ಪಾದನೆ ಮಾಡೋರು ಜಾಸ್ತಿ ಆಗಿ ಹೋಗಿದ್ದಾರೆ. ಹಾಗಾಗಿ ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀವಿ. ಬೀಜದ ರೇಟ್ ಜಾಸ್ತಿ ಆಗಿದೆ, ಕಡಲೆ ಬೀಜದ ರೇಟು ನಿಮಗೆ ಗೊತ್ತಿದೆ. ಹಾಗಾಗಿ ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀವಿ, ಬಟ್ ಯೂನಿಟ್ ರೆಡಿ ಇದೆ. ಇದಲ್ಲದೆ ರೇಷ್ಮೆ ಏನಾದ್ರು ಮಾಡ್ತಿದ್ದೀರಾ? ರೇಷ್ಮೆ ಮನೆ ಇದೆ ಸರ್, ಒಂದು 250 ಮೊಟ್ಟೆ ಮಾಡುವಂತ ಒಂದು ಮನೆ ಮಾಡ್ಕೊಂಡಿದ್ದೀವಿ, ಅದು ಸಹ ಇದೆ, ಮಾಡ್ತಾ ಇದ್ದೀವಿ. ಮನೆ ಇದೆ ಸರಿ, ರೇಷ್ಮೆ ಹುಳು ಸಾಕ್ತಿದ್ದೀರಾ ಅಂತ ಕೇಳಿ? ಸಾಕ್ತಾ ಇದ್ದೀವಿ. ಹೌದಾ? ಹೌದು, ಸಾಕ್ತಾ ಇದ್ದೀವಿ. ಅಷ್ಟೊಂದು ಪ್ರೊಡಕ್ಷನ್ ಚೆನ್ನಾಗಿ ಬರ್ತಾ ಇರಲಿಲ್ಲ, ಈಗ ಪ್ರಯತ್ನ ಈ ಪ್ರಯತ್ನದಲ್ಲಿ ಆಗ್ತಾ ಇದೆ. ಜಾನುವಾರುಗಳಿಗೆ ಮೇವು ಏನು ಮಾಡ್ತೀರಿ? ಜಾನುವಾರುಗಳಿಗೆ ನಮ್ಮದೇ ಆದಂಥ ಜೋಳ ಒಂದು ಬೆಳ್ಕೊಳ್ತೀವಿ, ಹಾಗೆ ನೇಪಿಯರ್ ಇದೆ, ಬೇರೆ ಕುದುರೆ ಮಸಾಲೆ ಇದೆ. ಸಾಕಷ್ಟು ನಮ್ಮಲ್ಲಿ ಮರ ಇರೋದ್ರಿಂದ ಅದರ ಎಲೆಗಳು ಎಲ್ಲಾನು ಬಹಳಷ್ಟು ಕೊಡ್ತೀವಿ ನಾವು. ಎಲ್ಲವರು ಸಾಕಾಗುತ್ತೆ, ಮೇವು ಚೆನ್ನಾಗಿದೆ ಸರ್. ಅಂದ್ರೆ ಕೃತಕವಾಗಿ ತಿಂಡಿ ಏನು ಹಾಕಲ್ಲ ನೀವು ಜಾನುವಾರುಗಳಿಗೆ? ತಿಂಡಿ ಏನು ತಗೊಳ್ಳೋದಕ್ಕೆ ಅವಕಾಶನೇ ಬಂದಿಲ್ಲ ನಮಗೆ. ಯಾಕಂದ್ರೆ ನಮ್ಮ ಬಯಲು ನಮಗೆ ಬಹಳ ದೊಡ್ಡ ಬಯಲಿರಿಂದ ಹಸಿರು ಮೇವು ಯಾವಾಗಲೂ ಇರುತ್ತೆ. ಹಾಗಾಗಿ ನಮಗೆ ಅವಶ್ಯಕತೆ ಇಲ್ಲ, ನಾವು ತಿಂಡಿಗಳೇನು ಕೊಡ್ತಾ ಇಲ್ಲ. ಹಾಲು? ಹಾಲು ಬರೀ ತುಪ್ಪ ಮಾಡ್ಕೊಳ್ತೀವಿ ನಾವು, ತುಪ್ಪ ಮಾರ್ತೀವಿ. ಹೌದಾ? ಹೌದು, ನಾವು ಹಾಲನ್ನ ಯಾರು ಡೈರಿಗೂ ಕೊಡೋದಿಲ್ಲ, ನಾವು ಯಾರಿಗೂ ಮಾರೋದಿಲ್ಲ. ಓಕೆ. ನಾವು ನಮ್ಮ ಮನೆಗೆ ನಮ್ಮ ಆಳುಗಳಿಗೆ ನಾವು ಅಷ್ಟೇ. ಅಂದರೆ ತುಪ್ಪ ಮಾಡಿ ಅದನ್ನು ಮಾರಾಟ ಮಾಡ್ತೀರಿ? ಹೌದು. ನಿಮ್ಮದನ್ನ ನೀವೇ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಓಕೆ, ಏನು ಬ್ರ್ಯಾಂಡ್ ಹೆಸರು? ನಮಗೆ ಎಲ್ಲದಕ್ಕೂ ಎಸೆನ್ಷಿಯಲ್ ಆಯಿಲ್ಸ್ಗೆ, ಗಾಣದ ಎಣ್ಣೆಗಳಿಗೆ ಮತ್ತು ತುಪ್ಪಕ್ಕೆ ಎಲ್ಲದಕ್ಕೂ, ಈವನ್ ಮಾವಿನಣ್ಣಿಗೂ ಸಹ ಶುದ್ಧ ಅಂತ ನಮ್ಮ ಬ್ರ್ಯಾಂಡ್ ನೇಮ್. ಓ, ಮಾವಿನಣ್ಣು ಹಾಗೆ ಮಾರ್ತೀರಾ? ಹೌದು. ಏನು ಫಾರ್ಮ್ ಸೇಲ್ಸ್ ಏನಾ ಅಂದರೆ ತೋಟದಲ್ಲೇ? ತೋಟದಲ್ಲೂ ಭಾಳಷ್ಟು ಜನ ಬಂದು ತೊಗೊಂಡೋಗ್ತಾರೆ, ಬೆಂಗಳೂರಿಂದನೂ ಸಹ ಬಂದು ಹೋಗ್ತಾರೆ. ಇದೆಲ್ಲ ಮೌತ್ ಟು ಮೌತೇ ಹೋಗಿರೋದು. ನಾವು ಸಹಜ ಆರ್ಗ್ಯಾನಿಕ್ಸ್ಗೆ ಒಂದು ಸ್ವಲ್ಪ ಕೊಡ್ತೀವಿ, ಕೆಲವು ಬೆಂಗಳೂರಿನಲ್ಲಿ ಒಂದೆರಡು ಅಂಗಡಿಗಳಿದೆ, ಅವರು ತೊಗೊಳ್ತಾರೆ. ಅಂದರೆ ಪ್ಯಾಕಿಂಗು ಮತ್ತೊಂದು ಮಗದೊಂದು ಎಲ್ಲ ನಿಮ್ಮ ಫಾರ್ಮಲ್ಲೇ ಮಾಡ್ತೀರಿ? ಎಲ್ಲ ನಾವು ಕ್ಲೀನ್ ಮಾಡಿ ಪ್ಯಾಕಿಂಗ್ ಮಾಡಿ ಗ್ರೇಡ್ ಮಾಡಿ ಕೊಡ್ತೀವಿ ನಾವು. ನಾವು ಯಾವುದು ಕೊಳ್ತಿರೋದಾಗಲಿ, ಡ್ಯಾಮೇಜ್ ಆಗಿರೋದು, ಏಟು ಬಿದ್ದಿರೋದು, ಈ ಥರದನ್ನು ಯಾವುದೇ ಗ್ರಾಹಕರು ಕೊಡೋದಿಲ್ಲ. ನಾವು ಅದನ್ನೆಲ್ಲ ತೆಗೆದು ಗೊಬ್ಬರ ಮಾಡ್ತೀವಿ ಹೊರತು ನಾವು ಹೊರಗಡೆ ಕೊಡೋದಿಲ್ಲ. ಗೊಬ್ಬರ ಮಾಡೋ ಒಂದು ಪ್ರಕ್ರಿಯೆ ಆಗಿದೆ. ಗೊಬ್ಬರದ್ದು ಒಂದು ಕಾಂಪೋಸ್ಟ್ ಗುಂಡಿ ಇದೆ, ಏನು ನಮ್ಮ ಗಂಜಲ ಸಗಣಿ ಎಲ್ಲವೂ ಅಲ್ಲಿ ಹೋಗುತ್ತೆ. ಈವನ್ ಬಯೋಗ್ಯಾಸು ಮಾಡ್ಕೊಂಡಿದ್ದೀವಿ, ಬಯೋಗ್ಯಾಸಲ್ಲೂ ನಾವು ಉಪಯೋಗಿಸ್ತೀವಿ. ಅದರಿಂದ ನಮಗೆ ಗೊಬ್ಬರ ಎಲ್ಲನೂ ನಮ್ಮಲ್ಲಿ ಒಂದೇ ಕಡೆ ಶೇಖರಣೆ ಆಗೋದ್ರಿಂದ ನಮಗೇನು ವೇಸ್ಟ್ ಆಗೋದಿಲ್ಲ. ವಿದ್ಯುತ್ ಉತ್ಪಾದನೆ ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ, ಸದ್ಯಕ್ಕಿಲ್ಲ, ಮುಂದಕ್ಕೆ ಯೋಜನೆ ಇದೆ. ಮಾಡಬೇಕು ಅನ್ನೋ ಯೋಜನೆ ಖಂಡಿತ ಇದೆ. ಒಂದಷ್ಟು ಹಳೆ ವಾಹನಗಳನ್ನೆಲ್ಲ ಸಂಗ್ರಹ ಮಾಡ್ತೀರಾ ಅಂತ ಕೇಳಿದ್ವಿ ತಾವು, ಹೇಗೆ ಬಂತ ಆ ಹವ್ಯಾಸ? ವಾಹನಗಳು, ಟೂ ವೀಲರ್ಗಳು ತುಂಬ ಇಷ್ಟ. ಇಂದಿನ ಕಾಲದಲ್ಲಿ ನಾವೆಲ್ಲ ಶುರು ಮಾಡಿದ್ದು ನಮ್ಮ ವಾಹನದ ಜರ್ನಿ ಸುವೇಗಯಿಂದ ಪ್ರಾರಂಭ ಮಾಡಿದ್ದು ನಾನು. ಸುವೇಗ ಆ ಪ್ರಯಾಣ ಅದು ಹಾಗೆ ಸಾಗಿ ಕೊನೆಗೆ ಈಗ ಕಾರ್ಗಳಿಗೆ ಬಂದು ನಿಂತಿದ್ದೀವಿ. ಆದ್ರೂ ಆ ನೆನಪುಗಳು ಮುಂದಿನ ಪೀಳಿಗೆಗೆ ಬೇಕು ಅಂತೇಳಿ ಒಂದಷ್ಟು ಗಾಡಿಗಳನ್ನ ಖರೀದಿ ಮಾಡಿದ್ದೀನಿ ನಾನು. ಕೆಲವು ನಾನೇ ಉಪಯೋಗಿಸಿದ ಗಾಡಿಗಳು ನಮ್ಮ ಹತ್ರ ಇದೆ, ನಮ್ಮ ಕುಟುಂಬದವರು ಉಪಯೋಗಿಸಿದ ಗಾಡಿಗಳಿದೆ. ಇದೆಲ್ಲವನ್ನೂ ಸಹ ಒಂದು ಕಲೆಕ್ಷನ್ ಮಾಡಿ ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಇದೆಲ್ಲವನ್ನು ತಿಳಿಸ್ಬೇಕು ಅನ್ನೋದು ನನ್ನ ಅಭಿಲಾಷೆ. ನಿಮ್ಮ ಇದು ಕುರಿ ಮೇಕೆ ಸಾಕಾಣಿಕೆ ಬಗ್ಗೆ ಹೇಳಿ. ಕುರಿ ಮೇಕೆಗಳು ತುಂಬ ಜಾಸ್ತಿನೇ ಸಾಕ್ತಾ ಇದ್ವಿ. ಮೇಕೆಗಳನ್ನ ಮೊದಲು ನಿಲ್ಲಿಸಿದೆ, ಯಾಕೆಂದರೆ ನನ್ನ ಗಿಡ ಮರಗಳನ್ನೆಲ್ಲ ಕಡಿಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಮೇಕೆಗಳನ್ನ ಸಾಕೋದು ಬಿಟ್ಟಿದ್ದೀನಿ. ಈಗ ಕುರಿಗಳು ಮಾತ್ರ ಇದೆ. ಕುರಿಗಳಲ್ಲಿ ನಾವು ಫ್ರೀ ಝೋನ್, ಏನದು, ನಾವು ಯಾವುದೇ ಕಾರಣಕ್ಕೂ ಅದನ್ನು ಕಟ್ ಹಾಕೋದಾಗಲಿ ಕೂಡ ಹಾಕೋದು ಏನೂ ಇಲ್ಲ, ಅದು ಫ್ರೀ ರೇಂಜಲ್ಲಿ ಸಾಕ್ತೀವಿ ನಾವು. ಕೋಳಿಗಳು ನಮ್ಮಲ್ಲಿದೆ, ಏನು ಫೈಟರ್ ಕೋಳಿಗಳು. ನಾನು ಎರಡೇ ಎರಡು ಕೋಳಿಗಳಿಂದ ಪ್ರಾರಂಭ ಮಾಡಿದ್ದು, ಏನು ನಮ್ಮಲ್ಲಿ ಈಗ ಒಂದು ಸುಮಾರು 30 ಕೋಳಿಗಳಿದೆ. ಅದು ಎಲ್ಲಿ ಕೂತ್ಕೊಳ್ಳುತ್ತೆ, ಎಲ್ಲಿ ಮೊಟ್ಟೆ ಇಡುತ್ತೆ, ಎಲ್ಲಿ ಮರಿ ಇಡುತ್ತೆ ಅಂದ್ಬಿಟ್ಟು ನಾವು ಯಾರೂ ವಾಚ್ ಮಾಡೋದಿಲ್ಲ. ಅದು ತಂತಾನೆ ಜೀವನ ಮಾಡ್ತಾ ಇದೆ. ಇವತ್ತವರೆಗೂ ಒಂದು ಕೋಳಿನ ನಾವು ಮಾರಿಲ್ಲ, ಕಡ್ದಿಲ್ಲ, ಕಟ್ ಮಾಡಿಲ್ಲ, ಏನೂ ಇಲ್ಲ. ಅದೇ ರೀತಿ ಅದು ಫ್ರೀಯಾಗಿ ಸ್ವಚ್ಛಂದವಾಗಿ ನಮ್ಮ ಪರಿಸರದಲ್ಲಿ ಓಡಾಡಿಕೊಂಡಿರುತ್ತೆ. ಅದು ನಮ್ಮ ಒಂದು ಫಾರಂನ ಪ್ರಾಣಿಗಳ ಒಂದು ಅಟ್ಟಣಿಗೆ ವಿಧಾನದಲ್ಲಿ ಕುರಿ ಸಾಕ್ತಾ ಇದ್ದೀರಾ? ಹೌದು, ಅಟ್ಟಣಿಗೆ ಇದೆ. ಅಟ್ಟಣಿಗೆನಲ್ಲೇ ಸಾಕ್ತಾ ಇದ್ದೀವಿ ಕುರಿಗಳು. ಬಹಳ ಚಿಕ್ಕ ವಯಸ್ಸಿಂದ ದೊಡ್ಡ ಪ್ರಮಾಣದಲ್ಲಿ ವ್ಯವಸಾಯ ಮಾಡಬೇಕು ಅಂತ ಆಲೋಚನೆ ಮಾಡಿದವರು. ಜಮೀನು ಜಾಸ್ತಿ ಆದಷ್ಟು ಸಮಸ್ಯೆಗಳು ಜಾಸ್ತಿ ಅಂತ ಹೇಳ್ತಾರೆ, ನಿಮ್ಗೇನಾಗ ಅನ್ನಿಸ್ತಾ ಇಲ್ವಾ? ಇಲ್ಲ, ಇದು ದೊಡ್ಡ ಜಮೀನು ಸಮಸ್ಯೆ ಜಾಸ್ತಿ ಅನ್ನೋದಕ್ಕೆ ಅದಕ್ಕೆ ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ಯಾಕೆ ಅಂತೇಳಿದ್ರೆ ನಮ್ಮ ತಂದೆಯವರು ಏನು ಮಾಡ್ತಾಯಿದ್ರು, ಈ ಒಂದು ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಬೆಳೆಗಳನ್ನ ಬೆಳ್ಕೊಂಡು ನಾವು ಆಳುಗಳ ಅವಲಂಬಿಕೆಯನ್ನು ಜಾಸ್ತಿ ಮಾಡಿಕೊಂಡಾಗ ಸಮಸ್ಯೆಗಳು ಖಂಡಿತವಾಗ್ಲೂ ಬರುತ್ತೆ. ನಾವು ಕೆರೆ ಕಾಡು ಈ ರೀತಿ ಮಾಡಿಕೊಂಡಾಗ ಒಂದು ಅವಲಂಬನೆ ಕಡಿಮೆ ಆದಾಗ ನಮಗೆ ವ್ಯವಸಾಯ ಭೂಮಿ ಜಾಸ್ತಿ ಆದರೂ ನಮಗೇನು ಅನಿಸೋದಿಲ್ಲ. ಆದ್ದರಿಂದ ನಾನು ನನ್ನದೇ ಆದಂಥ ಒಂದು ಕೆರೆ ಮಾಡ್ಕೊಂಡಿದ್ದೀನಿ. ನಾನು ಮಳೆ ನೀರು ಹರಿದು ಮುಂದೆ ಹೋಗ್ತಾ ಇದ್ದ ನೀರನ್ನ, ಒಂದು ಎಕರೆ ನೀರನ್ನ ನಾನು ಕೆರೆ ಮಾಡಿಕೊಂಡು ನಾನೇ ನನ್ನ ಜಮೀನಿನಲ್ಲೇ ಉಳಿಸ್ಕೊಂಡಿದ್ದೀನಿ. ಈ ರೀತಿ ಮಾಡಿದ್ರೆ ನೀರಿನ ಅವಲಂಬನೆ ಕಡಿಮೆ ಆಯಿತು, ಜನಗಳ ಅವಲಂಬನೆ ಕಡಿಮೆ ಆಯಿತು. ಕಾಡು ನಂದೇ ಒಂದು ಕಾಡು, ಒಂದು ಎಕರೆ ಕಾಡು ಮಾಡಿದ್ದೀನಿ. ರಸ್ತೆ ಎಲ್ಲನೂ ಮರಗಿಡಗಳನ್ನೇ ಹಾಕಿದ್ದೀವಿ ನಾವು. ಇದೆಲ್ಲವೂ ತುಂಬಿರಬೇಕಾದ್ರೆ ನಮಗೆ ಜನಗಳ ಅವಲಂಬನೆ ತುಂಬ ಕಡಿಮೆ. ಹಾಗಾಗಿ ನಮಗೆ ಭೂಮಿ ಜಾಸ್ತಿ ಆದ್ರೂ ನಮಗೆ ತುಂಬ ಕಷ್ಟ, ಜನ ಬೇಕು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಇವತ್ತಿಗೂ. ಇವತ್ತು ಇನ್ನೂ ಒಂದು ಅಕ್ಕಪಕ್ಕದಲ್ಲಿರುವ ಒಂದು ಲೀಸ್ ಜಮೀನುಗಳು ಯಾರನ್ನ ಕೊಟ್ಟರೆ ಲೀಸ್ ತೊಗೊಂಡು ಅದರಲ್ಲೂ ಸುಗಂಧ ದ್ರವ್ಯಗಳನ್ನ ಬೆಳೀತಾನೆ ಇದ್ದೀವಿ ನಾವು. ಅಂದರೆ ಒಂದು ಪ್ಲ್ಯಾನಿಂಗು. ಹೌದು. ಮತ್ತು ಎರಡನೇದು ತಾವು ಹೇಳಿದ್ದು ನಿರ್ವಹಣೆ, ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್. ಓಕೆ, ಆಯಿತು. ಈಗ ನೀರಿನ ಒಂದು ನಿರ್ವಹಣೆ ಯಾವ ಥರ ಮಾಡ್ತಾ ಇದ್ದಾರೆ ನಿಮ್ಮ ಜಮೀನಲ್ಲಿ? 8 ಕೃಷಿ ಹೊಂಡ ಇದೆ. ನನಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಕೃಷಿ ಹೊಂಡಗಳು ಮಾಡಿದ್ದೀನಿ. ಎಲ್ಲಿ ಬೋರ್ ಇದೆಯೋ ಅಲ್ಲೆಲ್ಲನೂ ಬೋರ್ ನೀರನ್ನ ಎಲ್ಲಿ ಯಾವಾಗ ಅವಶ್ಯಕತೆ ಇರೋಲ್ಲ ಅವಾಗೆಲ್ಲನೂ ಹೊಂಡದಲ್ಲಿ ತುಂಬಿಡುವಂಥದ್ದು ಒಂದು ಅಭ್ಯಾಸ ನಮಗೆ. ಎಷ್ಟು ಬೋರ್ವೆಲ್ ಇದೆ? ನಮ್ಮದೊಂದು 12 ಬೋರ್ವೆಲ್ ಇದೆ, 1/2 ಇಂಚಿಂದ 2 ಇಂಚ್ವರೆಗೂ ಅಷ್ಟೇ. ನಮ್ಮಲ್ಲಿ ನೀರಿಗೆ ತುಂಬ ಅಭಾವ, 1/2 ಇಂಚ್ ಬೋರ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಎಲ್ಲ ಮಳೆ ನೀರು ಸಂರಕ್ಷಣೆ ಮಾಡ್ತೀನಿ, ಅದರಲ್ಲೇ ಎಲ್ಲದಕ್ಕೂ ಹೊಂಡಗಳನ್ನ ಒಡೆದು ಅದನ್ನು ವ್ಯವಸ್ಥೆ ಮಾಡಿದ್ದೀನಿ. ಹಾಗಾಗಿ ನಮ್ಮಲ್ಲಿ ನೀರಿನ ಅಭಾವ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ವಿಧಾನ ನೀರಾವರಿ ಇದನ್ನ ಡ್ರಿಪ್, ಎಲ್ಲ ಕಡೆಗೂ ಡ್ರಿಪ್ಪೆ. ನಮ್ಮಲ್ಲಿ ಕೆರೆ ಒಂದು ಮಾಡ್ಕೊಂಡಿದ್ದೀವಿ ನಾವು, ಮಳೆ ನೀರು ಹರಿದು ಮುಂದೆ ಹೋಗ್ತಾ ಇತ್ತು. ಏನು ಕೊನೆಯ ಜಮೀನು ಅದು ನನ್ನ, ಆ ಜಮೀನಿನಲ್ಲಿ ನಾವು ಒಂದು 20 ಅಡಿ ಆಳ ತೆಗೆದು ಅದರಲ್ಲಿ ನೀರನ್ನೆಲ್ಲ ಶೇಖರಣೆ ಮಾಡ್ತೀವಿ. ಸಾಧಾರಣವಾಗಿ ನಮಗೆ ಮುಂಗಾರಿನಲ್ಲಿ ಹಿಂಗಾರಲ್ಲಿ ಏನು ಮಳೆ ಬರುತ್ತೆ ಅದು ಮುಂಗಾರು ಮುಗಿದು ಇನ್ನೇನು ಮುಂಗಾರು ಬರುವಂಥ ಸಂದರ್ಭದವರೆಗೂ ಆ ಕೆರೆ ತುಂಬಿರುತ್ತೆ. ಏನು ಹಾಗೆ ಮೇಂಟೈನ್ ಮಾಡ್ತಾ ಇದೀವಿ ನಾವು, ಉಪಯೋಗಿಸಿದ್ರು ಖಾಲಿ ಆಗೋದಿಲ್ಲ. ಅಂದ್ರೆ ಈಗ ಮಳೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೀಳುತ್ತೆ ನಿಮಗೆ? ಹೌದು, 500-700 mm ಅಷ್ಟೇ ಈ ವರ್ಷ. ಬಹಳ ಕಡಿಮೆನೆ ಮಳೆ ನಿಮ್ಗೆ ಗೊತ್ತಿರೋ ಹಾಗೆ. ಹೌದು. ಅಂದ್ರೆ ಮಳೆನ ಮೆಷರ್ ಮಾಡೋದಕ್ಕೊಂದು ಮಾಪಕನೂ ಇಟ್ಕೊಂಡಿದ್ರಿ? ಇಲ್ಲ, ಆತರ ಏನಿಲ್ವಾ? ಏನಿಲ್ಲ. ಓಕೆ, ಇಷ್ಟೆಲ್ಲ ಮಾಡಿದಿರಿ, ಅದನ್ನು ಒಂದು ಇಟ್ಕೊಬಿಡ್ಬೋದಲ್ಲ. ಈಗ ನಿಮ್ಮ ಒಂದು ನಿರ್ವಹಣಾ ವಿಧಾನ ಹೇಗೆ ಅಂತಂದ್ರೆ ಡ್ರಿಪ್ ಇರಿಗೇಷನ್. ಹೌದು. ಹನಿ ನೀರಾವರಿ ಮೂಲಕ ಸಂಪೂರ್ಣವಾಗಿ ನೀರು ಹೋಗೋ ತರ ವ್ಯವಸ್ಥೆ ಮಾಡಿದಿರಿ. ಹೌದು. ಈ ಹುಲ್ಗಳಿಗೆಲ್ಲ ನೀರು ಹಾಕಿ ಕೊಡ್ತೀರಿ, ಅದಕ್ಕೂ ಹನಿ ನೀರಾವರಿನ? ನಾವು ಹನಿ ನೀರಾವರಿ ಇದೆ. ನಮ್ಮಲ್ಲಿ ಏನಾಗಿದೆ, ಕರೆಂಟ್ಗೆ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು. ಸೋಲಾರ್ ಬೋರ್ಸ್ ಇದೆ ನಮ್ಮಲ್ಲಿ, 6 ಸೋಲಾರ್ ಬೋರ್ ಹಾಕೊಂಡಿದ್ದೀನಿ. 1 HP ಇಂದ ಹಿಡಿದು 3 HP 5 HP ವರ್ಗೂ ನಾನು ಸೋಲಾರ್ ಬೋರ್ಸ್ ಇಟ್ಟು. ಅದು ಇನ್ನೊಂದು ಸ್ವಲ್ಪ ಹೇಳಿ ಸರ್ ವಿಸ್ತೃತವಾಗಿ, ಏನಿದು ಸೋಲಾರ್ ಬೋರ್ ಅಂದರೆ? ಈಗ ಎಲ್ಲಿ ಒಂದು ವಿದ್ಯುಚ್ಛಕ್ತಿನ ಪಡೆಯಲು ಸಾಧ್ಯ ಇಲ್ಲ ಮತ್ತು ತುಂಬ ದೂರ ಲೈನ್ಗಳು ಬರಬೇಕಾಗಿರುವಂಥ ಜಾಗದಲ್ಲಿದ್ದಾಗ ನಾವು ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿ, ಕಂಬಗಳಿಗೆ ಖರ್ಚು ಮಾಡಿ, ಆ ಒಂದು ಕಾಂಟ್ರಾಕ್ಟ್ರಿಗೆ ದುಡ್ಡು ಕೊಟ್ಟು ನಾವು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಅಂಥ ಸಂದರ್ಭಗಳಲ್ಲಿ ನಾವು ಸೋಲಾರ್ ಬೋರ್ಗಳಿಗೆ ಅವಲಂಬನೆ ಆಗೋದು ತುಂಬ ಒಳ್ಳೆಯದು. ನಮ್ಮಲ್ಲಿ 2 ಬೋರ್ಗಳಿಗೆ ಕರೆಂಟ್ ತೆಗೆದುಕೊಳ್ಳೋಕ್ಕೆ ನನಗೆ ಅವಕಾಶ ಆಗಲೇ ಇಲ್ಲ. ಏನು ಈಗಲೂ ಕೊಟ್ಟಿಲ್ಲ, 3 ವರ್ಷ ಆಗಿದೆ ನಾನು ಅಪ್ಲೈ ಮಾಡಿ, ಇದುವರೆಗೂ ಕೊಟ್ಟಿಲ್ಲ. ಹಾಗಾಗಿ ನಾನೇನು ಮಾಡಿದೆ, 5 HPದು ಸೋಲಾರ್ ಪ್ಲೇಟ್ಗಳನ್ನ ಹಾಕಿ ಸೋಲಾರ್ ಬೋರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಖರ್ಚಾಯ್ತು ನಿಮಗೆ? ನಾನು ನಂದೇ ಒಂದು R&D, ಏನು ನಾನೇ ಸ್ವಂತವಾಗಿ ಪರ್ಚೇಸ್ ಮಾಡಿದ್ದು ಎಲ್ಲ ಪ್ಯಾನಲ್ಗಳನ್ನ ಕಂಪನಿಯಿಂದ. ಸೋಲಾರ್ ಪ್ಯಾನಲ್ಗಳನ್ನ ಪರ್ಚೇಸ್ ಮಾಡಿದೆ ನಾನೇ, ಗುಜರಿಯಿಂದ ಕಂಬಗಳನ್ನೆಲ್ಲ ತೊಗೊಂಬಂದು ನಾನೇ ಫಿಟ್ ಮಾಡಿ 16 ಡಿಗ್ರಿ ಎಲಿವೇಷನ್ ಕೊಟ್ಟು, ಏನು ನನಗೆ ತಿಳಿದಂಥ ಟೆಕ್ನಿಷಿಯನ್ಸ್ನ ಕರ್ಕೊಂಬಂದು ಅವರುಗಳ ಮುಖಾಂತರ ಇದನ್ನು ನಾನು ಮಾಡಿಸಿರೋದು. ಹಾಗಾಗಿ ತುಂಬ ಕಡಿಮೆ ಬೀಳುತ್ತೆ. ನಾನು ಮಾಡಿಸ್ದಾಗ ಸ್ವಲ್ಪ ಜಾಸ್ತಿ, 80,000 ರೂಪಾಯಿ HPವರೆಗೂ ಆಗ್ತಾಯಿತ್ತು. ಈಗ ಒಂದು 60,000 ರೂಪಾಯಿಗೆ 1 HP ಮಾಡ್ಬೋದು. 1 HP ನಾನು 2 HP ಹಾಕೊಂಡಿದ್ದೀನಿ, ಯಾಕಂದ್ರೆ ನನಗೆ 1.5 inch ನೀರು ಬಂದ ಅಂದರೆ 2 HP ಮೋಟ್ರ್ ಸಾಕು ನನಗೆ. ಓಕೆ. ಬೆಳಗ್ಗೆ 7-7:30 ಸಾಧಾರಣವಾಗಿ ಪ್ರಾರಂಭ ಆಗೋಗುತ್ತೆ ನಮ್ಮಲ್ಲಿರುವ ಬಿಸಿಲಿಗೆ, ಸಂಜೆ 6-6:30 ಇರುತ್ತೆ ಕೆಲವು ಸಮಯ. ಹಾಗಾಗಿ ನನಗೆ ಏನೋ ಒಂದು 8-10 ಗಂಟೆ ಬರುತ್ತೆ, ಅದು ಸಾಕಷ್ಟು ನೀರು ಹರಿಸುತ್ತೆ ಅಲ್ವೇ. ಹೌದು. ಆಮೇಲೆ ರಿಪೇರಿ ಇಲ್ಲ, ನೀವು ಸೋಲಾರ್ ಬೋರ್ ಹಾಕ್ಕೊಂಡ್ಬಿಟ್ರೆ ಆ ಬೋರ್ ತೆಗಿಯೋ ಅವಶ್ಯಕತೆ ಇರೋದಿಲ್ಲ, ರಿಪೇರಿಗೆ ಬರೋದೇ ಇಲ್ಲ, ಕಾಯಿಲ್ ಸುಡೋದೇ ಇಲ್ಲ. ಯಾಕೆ ಮಾಡಬಾರ್ದು? ಎಲ್ಲರೂ ಮಾಡ್ಬೋದು, ಖಂಡಿತ ಮಾಡ್ಬೋದು. ಏನಾಗಿದೆ ಅಂದರೆ ಕೆಲವರಿಗೆ ಅಂದ್ಕೊಂಡಿರೋ ಪ್ರಕಾರ ಪ್ರೆಷರ್ ಆಗಿ ಬರಬೇಕು, ಏನು ತುಂಬ ಸ್ಪೀಡಾಗಿ ಬರಬೇಕು ಅನ್ನೋದು ಒಂದು ಇದೆ. ಅದು ಮೊದಲಿಂದ ಅದು ಬಂದ್ಬಿಟ್ಟಿದೆ, ಯಾಕಂದರೆ ನಾವು ಕಟ್ಟೋ ನೀರು ವ್ಯವಸ್ಥೆಗೆ ಹೊಂದ್ಕೊಂಡಂಥ ಜನ ನಾವು, ಹಾಗಾಗಿ ಅದಕ್ಕೆ ಅವಲಂಬನೆ ಜಾಸ್ತಿ ಆಗಿದ್ದಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಕರೆಂಟ್ ಉತ್ಪಾದನೆಗೆ ನಾವು ಕಡಿವಾಣ ಹಾಕಲೇಬೇಕು ಅಲ್ವಾ. ಹೌದು, ನನ್ನ ಅಭಿಪ್ರಾಯದಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ, ಯಾವುದೇ ಕರೆಂಟ್ ಅವಲಂಬನೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಕರೆಂಟು ಇದಕ್ಕೆ ಬಿಲ್ ಬಂದ್ರೂ ತಪ್ಪಾಗಲಾರ್ದು. ಅಂದರೆ ನೀವು ಈ ಗ್ರಿಡ್ಗೇನೆ ಹಾಕ್ತಾರಲ್ಲ ಎಷ್ಟೋ ಜನ, ಸೊ ವಿದ್ಯುತ್ ಉತ್ಪಾದನೆ ಮಾಡಿ ಗ್ರಿಡ್ಗೂ ಕೂಡ ಹಾಕೋತಾರೆ, ಅದೇನೋ ಬೈಪೋಲಾರ್ ಮೀಟರ್ ಅಂತ ಹಾಕೋತಾರೆ, ಆ ಥರದ್ದು ಏನಾದ್ರು ಮಾಡಿದ್ದೀರಾ? ಇಲ್ಲ, ಆಫ್ ಗ್ರಿಡ್ಗೆ ನಾನು ಹೋಗಿಲ್ಲ. ಓಕೆ. ಗ್ರಿಡ್ಗೆಲ್ಲ ಹೋಗೋಷ್ಟು ಪ್ಯಾನಲ್ಸ್ ನನ್ನಲ್ಲಿಲ್ಲ. ನನ್ನಲ್ಲಿರುವ 6 ಬೋರಲ್ಲೂ 4 ಪ್ಯಾನಲಿಂದ ಹಿಡಿದು ಏನು 12 ಪ್ಯಾನಲ್ವರೆಗೂ ಇರುವಂಥ ಬೋರ್ಸ್ ಅಷ್ಟೇ, ನಾನು ಹೆಚ್ಚಿಗೆ ಹೋಗಿಲ್ಲ. ನಾನು ಮುಂದಿನ ಕನಸುಗಳೇನು ದಯಾನಂದ ಅವರು? ಅಗ್ರಿ ಟೂರಿಸಮ್ ಮಾಡೋಣ ಅಂತ ಇದ್ದೀನಿ. ಈ ಒಂದು ನಾನು ಮಾಡಿರುವ ಒಂದು ಏನು ಒಂದು ಯೋಜನೆ ಇದೆಯೋ ಇಲ್ಲ ಒಂದು ಸ್ಥಳ ಏನಿದೆಯೋ ಅದು ಸಾರ್ವಜನಿಕವಾಗಿ ಎಲ್ರಿಗೂ ಉಪಯೋಗ ಆಗೋಂತಿರಬೇಕು. ಇದು ಒಂದು ಮಾಡಲ್ನ ನಾವು 2-3 ಎಕರೆನಲ್ಲೇ ಮಾಡ್ಬೋದು, 2-3 ಎಕರೆನಲ್ಲೇ ಇದೆಲ್ಲವನ್ನೂ ಅಳವಡಿಸ್ಕೊಂಡು ಇದರ ಉತ್ಪಾದನೆ ಮಾಡ್ಬೋದು, ಇದರದೊಂದು ಬ್ರ್ಯಾಂಡ್ ಮಾಡಿ ಒಂದು ಮಾಡ್ಬೋದು ಅಂತ. ಹಾಗಾಗಿ ಅಗ್ರಿ ಟೂರಿಸಮ್ ಮಾಡೋಣ, ಇದನ್ನು ಒಂದು ಟೂರಿಸಂ ಸ್ಥಳವಾಗಿ ಪರಿವರ್ತಿಸೋಣ ಅನ್ನೋದು ನನ್ನ ಒಂದು ಕನಸು ಸರ್. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ. ಕೇಳುಗರೆ, ಮಾರ್ಚ್ 27 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಅಡಿಕೆ ಹಾಗೂ ಮುಸುಕಿನ ಜೋಳದ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಉಡುತಡಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಪಿ ಅನೂಪ್ ಅವರೊಂದಿಗೆ ಸಂದರ್ಶನವಿದೆ. ನಾವು ಏನು ಮಾಡಿದ್ವಿ, ಗೊಬ್ಬರ, ಔಷಧಿ, ಬೀಜಗಳು, ಪರಿಕರಗಳು ಎಲ್ಲವನ್ನು ನಮಗೆ ರಿಯಾಯಿತಿ ನಮ್ಮ ಕಂಪನಿಗೆ ಸ್ವಲ್ಪ ಪರ್ಸೆಂಟ್ ಇಟ್ಟು, ನಮಗೆ ಒಂದು 5% ಬರುತ್ತೆಪ್ಪ ಅಂದರೆ ನಮ್ಮ ಕಂಪ್ನಿಗೆ ಒಂದು 2% ಇಟ್ಕೊಂಡು 3% ನಮ್ಮ ರೈತರಿಗೆ ಸಬ್ಸಿಡಿ ದರದಲ್ಲಿ ನಮಗೆ ಕೊಡ್ತಾ ಬಂದಿವಿ ಸರ್. ಮರೆಯದಿರಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ. ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿಗೆ ದಯಾನಂದ ಅವರೇ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ. ನನ್ನನ್ನು ಸಂಜೆ 7 ಗಂಟೆಯಿಂದ 8 ಗಂಟೆ ಸಮಯದಲ್ಲಿ ಖಂಡಿತವಾಗಲೂ ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 8-4-3-1-7-6-7-2-5-9. ಇನ್ನೊಮ್ಮೆ 8-4-3-1-7-6-7-2-5-9. ಇನ್ನೊಂದು ಸರಿ ಹೇಳ್ಬಿಡಿ. 8-4-3-1-7-6-7-2-5-9. ಒಳ್ಳೆಯದು ದಯಾನಂದ ಅವರೇ, ಇದುವರೆಗೂ ವ್ಯವಸಾಯದ ಬದುಕಿನ ನಿಮ್ಮ ಅನುಭವಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರಿ, ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಸ್ನೇಹಿತರೆ, ಇದುವರೆಗೆ ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಹನೂರು ತಾಲೂಕು ಚಿಂಚಳ್ಳಿ ಗ್ರಾಮದ ಪಿ ದಯಾನಂದ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ. ಇನ್ನು ನಾಳೆ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರಸಾರವಾಗ್ತಾ ಇದೆ. ಸುಸ್ಥಿರ ಹೈನುಗಾರಿಕೆ ಕುರಿತು ಸಂವಾದವಿದೆ. ಇದರಲ್ಲಿ ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಚಿನಕುರುಳಿ ಹೋಬಳಿ ಗುಮ್ಮನಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಕಾಂತರಾಜು ಮತ್ತು ಜ್ಯೋತಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈಗ ಒಂದು ಕೃಷಿ ಹಾಡನ್ನು ಕೇಳೋಣ.